ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನಪರಿಷತ್ತಿನ 25 ಸ್ಥಾನಗಳಿಗೆ ಡಿಸೆಂಬರ್ 10ರಂದು ಚುನಾವಣೆ. ಇಂದಿನಿಂದ ಮಾದರಿ ನೀತಿ ಸಂಹಿತೆ ಜಾರಿ. ರಾಜ್ಯದಲ್ಲಿ ಮಕ್ಕಳಿಗೆ ಕೋವಿಡ್ ಲಸಿಕೆ ನೀಡುವ ಕಾರ್ಯಕ್ಕೆ ಚಾಲನೆ. ಸಚಿವ ಡಾ ಕೆ ಸುಧಾಕರ್. ರಾಜ್ಯದಲ್ಲಿ ಮರಳು ಗಣಿಗಾರಿಕೆಗೆ ಶೀಘ್ರದಲ್ಲೇ ಹೊಸ ನೀತಿ ಜಾರಿ. ಹಾಲಪ್ಪ ಆಚಾರ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ತರಂಗಾಂತರ 275.5 ಮೀಟರ್, 1089 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ ಕಂಪನಾಂಕ 100.3 ಮೆಗಾಹರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಕಿಸಾನ್ ವಾಣಿ ರೈತ ಬಾಂಧವರಿಗಾಗಿ ಕಾರ್ಯಕ್ರಮ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಅಡಿಕೆ ಬೆಳೆಯ ಸಮಗ್ರ ಕೃಷಿ ಕುರಿತು ಬಾನುಲಿ ಸರಣಿಯಲ್ಲಿ ಮಿಶ್ರ ಕೃಷಿ ಹಾಗೂ ಮಳೆ ನೀರ ಕೊಯ್ಲಿನ ಅನುಭವ, ಈ ಕುರಿತು ಬೆಳ್ತಂಗಡಿಯ ದೇವಿ ಪ್ರಸಾದ್ ಅವರ ಜೊತೆ ಸಂದರ್ಶನ, ಬಳಿಕ ಕೃಷಿ ಮಾಹಿತಿ ಕೇಳುವಿರಿ. ಓ ಶಂಕ್ರಪ್ಪ, ದನಕರುಗಳನ್ನ ಕಾಲ್ಬಾಯಿ ರೋಗದಂತ ಸಾಂಕ್ರಾಮಿಕ ರೋಗಗಳಿಂದ ಕಾಪಾಡೋಕೆ ಸರ್ಕಾರದವರು ಉಚಿತವಾಗಿ ಚುಚ್ಚುಮದ್ದು ಹಾಕಿಸ್ತಾ ಇದ್ದಾರೆ ಅಂತ ಕೇಳಿದೆ. ಹೌದ್ ರಾಮಣ್ಣ, ಪ್ರಧಾನ ಮಂತ್ರಿ ಅವರು ಹೇಳಿದಾರೆ ಅಂತೀನಿ. ಗ್ರಾಮೀಣ ಜೀವನ್ ಕಿ ಅರ್ಥ ವ್ಯವಸ್ಥಾ ಮೇ ಪಶು ಧನ್ ಕಾ ಬಿಮಾರ್ ಹೋನಾ ಕಿತನಾ ಬಡಾ ಝಟ್ಕಾ ಹೋತಾ. ಎಫ್ ಎಂ ಡಿ ಯಾನಿ ಫೂಟ್ ಅಂಡ್ ಮೌತ್ ಡಿಸೀಸ್. ಪೂರಾ ಭಾರತ ಇಸ್ ಬಿಮಾರಿ ಸೇ ಪಶುವೋ ಕೋ ಮುಕ್ತ ಕರೇ. ರಾಸುಗಳ ಕಾಲು ಮತ್ತು ಬಾಯಿಯಲ್ಲಿ ಹುಣ್ಣುಗಳಾಗೋದು, ಅವುಗಳ ತೂಕ ಕಡಿಮೆ ಆಗೋದು, ಹಾಲಿನ ಪ್ರಮಾಣ ಕಡಿಮೆ ಆಗೋದು, ಈ ತರದ ಸಮಸ್ಯೆಗಳಿಂದ ನಿಮ್ಮ ರಾಸುಗಳನ್ನ ಸುರಕ್ಷಿತವಾಗಿಡಕ್ಕೆ ಚುಚ್ಚುಮದ್ದನ್ನ ಅಗತ್ಯವಾಗಿ ಹಾಕ್ಸಿ. ಹಾಗೇನೆ ಪ್ರತಿ ಬಾರಿ ಚುಚ್ಚುಮದ್ದು ಹಾಕ್ಸೋವಾಗ್ಲೂ ಹೊಸ ಸೂಜಿ ಬಳಸೋದನ್ನ ಮರಿಬೇಡಿ. ರೈತರು ಮತ್ತು ಪಶುಪಾಲಕರು ತಮ್ಮ ಪಶುಗಳನ್ನು FMD ಅಂದರೆ ಕಾಲುಬಾಯಿ ರೋಗದಿಂದ ರಕ್ಷಿಸಲು ಲಸಿಕೆಯ ಚುಚ್ಚುಮದ್ದು ಕೊಡಿಸಲು ಹತ್ತಿರದ ಸರ್ಕಾರಿ ಪಶು ಚಿಕಿತ್ಸಾಲಯವನ್ನು ಸಂಪರ್ಕಿಸಿ. ಧೂಮಪಾನದ ವ್ಯಸನ, ತೆಗೆದುಕೊಳ್ಳುವ ಆ ಪ್ರತಿಯೊಂದು ಉಸಿರು ಮಾರಣಾಂತಿಕವಾಗಿರುತ್ತದೆ. ಧೂಮಪಾನ ಮಾಡುವುದರಿಂದ ಹೃದಯಾಘಾತ ಮತ್ತು ಇನ್ನೂ ಹಲವಾರು ಅಪಾಯಕಾರಿಯಾದ ಕಾಯಿಲೆಗಳು ಉಂಟಾಗಬಹುದು, ಹಾಗೂ ಇದರಿಂದ COVID-19 ಆಗುವ ಅಪಾಯವೂ ಸಹ ಬಹಳಷ್ಟು ಪಾಲು ಹೆಚ್ಚಾಗುತ್ತದೆ. ತಂಬಾಕು ಸೇವನೆಯಿಂದ ಕೆಲವು ಕ್ಷಣಗಳಿಗೆ ದೊರಕುವ ಮಜಾ ನಿಮ್ಮ ಮತ್ತು ನಿಮ್ಮ ಕುಟುಂಬಕ್ಕೆ ಆಗಬಹುದು ಒಂದು ಸಜಾ. ತಂಬಾಕುಗಳನ್ನು ಹಿಂದೆ ಬಿಟ್ಟು ಬಿಡಿ. ಹೆಚ್ಚಿನ ಮಾಹಿತಿ ಮತ್ತು ನೆರವಿಗಾಗಿ 1-800-11-2356 ಈ ಶುಲ್ಕರಹಿತ ಸಂಖ್ಯೆಗೆ ಕರೆ ಮಾಡಿ. ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆಯಿಂದ ನೀಡಲಾಗಿದೆ. ಕೇಳ್ರಪ್ಪೋ ಕೇಳ್ರಿ, ಯಾರ್ಗಾದ್ರೂ ರಾತ್ರಿ ಜ್ವರ, 2 ವಾರಕ್ಕಿಂತ ಹೆಚ್ಚು ಕೆಮ್ಮು, ಕಫದ ಜೊತೆ ರಕ್ತ, ತೂಕ ಕಡಿಮೆ ಆಗ್ತಾ ಇರೋರು ಕಂಡು ಬಂದ್ರೆ ನಿಮ್ ಮನೆ ಬಾಗಿಲಿಗೆ ಬರುವ ಆರೋಗ್ಯ ಕಾರ್ಯಕರ್ತರ ತಿಳಿಸಿ. ಕ್ಷಯರೋಗ ಪರೀಕ್ಷೆ ಮತ್ತು ಚಿಕಿತ್ಸೆ ಉಚಿತ. ಕ್ಷಯ ಸಾಂಕ್ರಾಮಿಕ ರೋಗ, ಕ್ಷಯರೋಗಿ ಕೆಮ್ಮಿದಾಗ ಸೀನಿದಾಗ ಗಾಳಿ ಮೂಲಕ ಹರಡುತ್ತೆ. ಸರಿಯಾಗಿ ಚಿಕಿತ್ಸೆ ಪಡೆದ್ರೆ ಕ್ಷಯರೋಗ ಗುಣವಾಗುತ್ತೆ. ಬನ್ನಿ ಕ್ಷಯರೋಗ ತಡೆಗಟ್ಟೋಣ, ನಮ್ಮ ರಾಜ್ಯದಿಂದ ಕ್ಷಯರೋಗ ಓಡಿಸೋಣ. ಹೆಚ್ಚಿನ ವಿಷಯಕ್ಕೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕೇಳ್ರಪ್ಪೋ ಕೇಳಿ. ಇದೀಗ ಕೇಳಿ ಅಡಿಕೆ ಬೆಳೆಯ ಸಮಗ್ರ ಕೃಷಿ ಕುರಿತು ಬಾನುಲಿ ಸರಣಿಯಲ್ಲಿ ಮಿಶ್ರ ಕೃಷಿ ಹಾಗೂ ಮಳೆ ನೀರ ಕೊಯ್ಲಿನ ಅನುಭವ, ಈ ಕುರಿತು ಬೆಳ್ತಂಗಡಿಯ ದೇವಿ ಪ್ರಸಾದ್ ಅವರ ಜೊತೆ ಮಾತುಕತೆ. ದೇವಿ ಪ್ರಸಾದ್ ಅವರೇ ನಮಸ್ಕಾರ. ನಮಸ್ತೆ ಸರ್. ಕೃಷಿಗೆ ಕಾಡು ಎಷ್ಟರ ಮಟ್ಟಿಗೆ ಅವಶ್ಯ? ನಾವು ಎಷ್ಟು ಜಾಗದಲ್ಲಿ ಕೃಷಿ ಮಾಡ್ತೇವೋ ಅಷ್ಟೇ ಜಾಗದಲ್ಲಿ ಕಾಡು ಅದಕ್ಕೆ ತುಂಬಾ ಅಗತ್ಯ. ಅಷ್ಟೇ ಅಗತ್ಯ. ಕೃಷಿ ಪ್ರದೇಶದಲ್ಲಿ ಎಷ್ಟು ನಾವು ಕೃಷಿ ನಾಟಿ ಮಾಡ್ತೇವೋ ಅಷ್ಟೇ ಅದಕ್ಕೆ ಕಾಡು, ಅಷ್ಟೇ ಜಾಗದಲ್ಲಿ ಕಾಡು ಇದ್ರೆ ಮಾತ್ರ ಕೃಷಿ ಪರಿಪೂರ್ಣ. ಸಾಮಾನ್ಯವಾಗಿ ಕಾಡು ಅಂದ ತಕ್ಷಣ ದೂರದಲ್ಲಿ ಎಲ್ಲೋ ಒಂದು ಕಾಡು ಇದೆ ಅಂತ ನಾವು ಹೇಳ್ತೀವಿ, ಆದ್ರೆ ನಮ್ಮ ಸುತ್ತಮುತ್ತಲ ಪರಿಸರದಲ್ಲಿ ಕೃಷಿ ಬೆಳೆಯ ಜೊತೆ ಜೊತೆಗೆ ಒಂದಷ್ಟು ಕಾಡಿನ ಮರಗಳನ್ನು ಕೂಡ ನೆಟ್ಟು ಬೆಳೆಸುವಂತಹದ್ದು ಅಥವಾ ಹಸಿರನ್ನ ಉಳಿಸುವಂತಹದ್ದು, ಈ ಪ್ರಯತ್ನವನ್ನು ಹೇಗೆ ಮಾಡಬಹುದು? ಅಂದ್ರೆ ಕಾಡು ಅಂತ ಹೇಳಿದ್ರೆ ಬರೇ ಕಾಡು ಅಲ್ಲಿ ಬೆಳೆಯುವಂತ ಮರಗಳು ಮಾತ್ರ ಅಲ್ಲ, ನಾವು ನೈಸರ್ಗಿಕವಾಗಿ ನಮಗೂ ಕಾಡು ಉತ್ಪತ್ತಿ ಕಾಡನ್ನು ಬೆಳೆಸಬಹುದು. ಉದಾಹರಣೆಗೆ ಹಣ್ಣು ಹಂಪಲಿನ ಗಿಡಗಳನ್ನು ನಾಟಿ ಮಾಡುವುದು, ಬೇರೆ ಬೇರೆ ತರದ ಹಣ್ಣಿನ ಮರ ಅಂಥದನ್ನು ನಾಟಿ ಮಾಡುವುದು, ಅದರ ಜೊತೆಗೆ ಈಗ ಫಾರೆಸ್ಟ್ ಇಲಾಖೆಯಿಂದ ನಮಗೆ ಕಾಡಿನ ಗಿಡಗಳು ಸಿಗುತ್ತೆ, ಅದು ಶ್ರೀಗಂಧದ ಗಿಡನೂ ಸಿಗುತ್ತೆ, ಗಂಧ, ಬೀಟೆ, ಹಲಸು, ರಕ್ತ ಚಂದನ, ಮತ್ತೆ ಸಾಗ್ವಾನಿ, ಮಾಗ್ವಾನಿ ಅಂತ ಬೇರೆ ಬೇರೆ ರೀತಿಯ ಗಿಡಗಳನ್ನು ನಾವು ಒಂದು ಒಂದು ಹಂತದಲ್ಲಿ ನಾಟಿ ಮಾಡಿದ್ರೆ ಅದು ಸ್ವಲ್ಪ ಒಂದು 10-15 ವರ್ಷ ಆಗುವ ಕೃತಕ ಕಾಡು ಅಲ್ಲಿ ಉತ್ಪತ್ತಿ ಆಗುತ್ತೆ. ಅದರಿಂದ ನಮಗೆ ಸೊಪ್ಪು, ಬೇಕಾದಂತಹ ತರಗೆಳೆ ಮತ್ತೆ ಮಣ್ಣಿನ ಸಮೃದ್ಧತೆಯನ್ನು ಜಾಸ್ತಿ ಆಗ್ತದೆ. ಈಗ ಪ್ರತ್ಯೇಕವಾಗಿ ಕಾಡನ್ನು ಅಭಿವೃದ್ಧಿ ಪಡಿಸುವುದರ ಜೊತೆಗೆ ಈಗ ಇರುವಂತಹ ಒಂದು ಕೃಷಿ ಜಮೀನಿನ ಸುತ್ತಮುತ್ತ ಒಂದಷ್ಟು ಕಾಡಿನ ಗಿಡಗಳನ್ನ ನೆಟ್ಟು ಬೆಳೆಸಿದ್ರೆ ಯಾವ ಗಿಡವನ್ನು ಆಯ್ಕೆ ಮಾಡಿಕೊಳ್ಬೇಕು, ಹೇಗೆ ಬೆಳೆಸಬೇಕು ಇವುಗಳನ್ನೆಲ್ಲ? ಅಂದ್ರೆ ತೆಂಕು ಬಿಸಿಲು ಕೃಷಿಗೆ ತುಂಬಾ ಹಾನಿಕಾರಕ. ಆ ತೆಂಕು ಬದಿಗೆ ನಾವು ಈ ಇಂತಹ ಕೃತಕ ಕಾಡನ್ನು ನಿರ್ಮಿಸಿದ್ರೆ ನಮ್ಮ ಆರ್ಥಿಕ ಪರಿಸ್ಥಿತಿಗೆ ನಾವು ಮಾಡುವಂತಹ ಕೃಷಿಗೆ ತುಂಬಾ ಪೂರಕವಾಗ್ತದೆ. ಅಂದ್ರೆ ತೆಂಕು ಬದಿಯಿಂದ ಕೂಡಿದಷ್ಟು ಇಂತ ನೈಸರ್ಗಿಕ ಕಾಡನ್ನು ನಾವು ಬೆಳೆಸಬೇಕು. ಈಗ ಅಡಿಕೆ ತೋಟವು ಅಥವಾ ಇನ್ಯಾವುದೋ ಒಂದು ತೋಟದ ಬೆಳೆ ಇದೆ ಅಂತ ಇಟ್ಕೊಳ್ಳಿ, ಅಂತಹ ಪರಿಸರದಲ್ಲಿ ಯಾವ ಕಾಡಿನ ಮರಗಳನ್ನು ನೆಟ್ಟು ಬೆಳೆಸಬಹುದು? ಅದೇ ಮಾಗಣಿ ಯಾವುದು ನಮಗೆ ಸ್ವಲ್ಪ ಈ ಅಡಿಕೆ ಮರಕ್ಕೆ ಗಾಳಿ, ರಭಸದ ಗಾಳಿ ಬರುವುದನ್ನು ತಡೆಯುತ್ತದೆ, ಅಂತ ಮರಗಳನ್ನು ಸ್ವಲ್ಪ ಬೆಳೆಸುವುದು ಸ್ವಲ್ಪ ಉತ್ತಮ ಅಂತ ನನ್ನ ಅಭಿಪ್ರಾಯ ಸರ್. ಅಂದ್ರೆ ಈಗ ಕಾಡಿನ ಮರಗಳನ್ನು ನಿರ್ವಹಣೆ ಮಾಡಬೇಕಾಗ್ತದೆ ಅಥವಾ ಅದರ ಪಾಡಿಗೆ ಬೆಳೆಯುವುದಕ್ಕೆ ಬಿಡಬೇಕಾ? ಒಂದು ವರ್ಷ ನಾವು ಸ್ವಲ್ಪ ಅವುಗಳನ್ನು ನೋಡ್ಬೇಕಾಗುತ್ತೆ. ಅದು ಸ್ವಲ್ಪ ಟ್ರಂಚ್ ಸಿಸ್ಟಮ್ ಅಲ್ಲಿ ಮಾಡಿ ಸ್ವಲ್ಪ ಅದಕ್ಕೆ ಪೋಷಕಾಂಶಗಳನ್ನು ಕೊಟ್ಟು ಒಂದು ವರ್ಷ ನಾವು ಸ್ವಲ್ಪ ಜಾಗೃತತೆ ಕೊಟ್ಟರೆ ಮತ್ತೆ ತನ್ನಿಂತಾನೆ ಅದೇ ಬೆಳೀತದೆ, ಅದೇ ಮತ್ತೆ ದೊಡ್ಡ ಹೆಮ್ಮರವಾಗಿ ಬೆಳೀತದೆ ಸರ್. ಈ ಬಿದಿರನ್ನ ಒಂದು ಗಿಡವಾಗಿ ನಾವು ಬೆಳೆಯುವಂತದ್ದು ಬಹಳ ಕಡಿಮೆ, ಅದರಷ್ಟಾಗಿ ಹುಟ್ಟಿ ಬೆಳೆದ್ರೆ ಆಯ್ತಷ್ಟೇ. ಇದರ ಒಂದು ಪ್ರಾಮುಖ್ಯತೆ ಏನು? ಬಿದಿರು ಈ ಮಣ್ಣಿನ ಸವೆತ ಅಂದ್ರೆ ಈ ಮಳೆಗೆ ಮಣ್ಣು ಕೊಚ್ಚಿಕೊಂಡು ಹೋಗುವುದನ್ನು ತುಂಬಾ ತಡೆಯುವಂತ ಒಂದು ಅದಕ್ಕೆ ಶಕ್ತಿ ಇದೆ. ಅಂತ ನೀರು ಕೊಚ್ಚಿಕೊಂಡು ಹೋಗೋ ಜಾಗದಲ್ಲಿ ಇದನ್ನ ನೆಟ್ಟರೆ ತುಂಬಾ ಮಣ್ಣು ಸವೆದು ಹೋಗುದು ಉಳಿತದೆ, ಗೊಬ್ಬರದ ಅಂಶದ ಮಣ್ಣು ನಮ್ಮ ಭೂಮಿಯಲ್ಲಿ ಉಳಿತದೆ, ಮತ್ತು ಅವು ಗಾಳಿಗೂ ಏನಾಗುದಿಲ್ಲ, ನಿಲ್ತದೆ ಬೆದುರು. ಈಗ ಬೆದುರು ನೋಡ್ಲಿಕ್ಕೆ ಇಲ್ಲ, ಅಪರೂಪವಾಗಿ ಹೋಗಿದೆ. ಅದರ ಕೃಷಿ ಮಾಡುದು ಒಳ್ಳೇದು ಅಂತ ಕಾಣುತ್ತೆ. ಹಣ್ಣಿನ ಗಿಡಗಳ ಬಗ್ಗೆ ನೀವು ಪ್ರಸ್ತಾಪ ಮಾಡಿರಿ. ಈಗ ಸ್ಥಳೀಯವಾಗಿ ಸಿಗುವಂತಹ ಹಣ್ಣಿನ ಗಿಡ ಅಲ್ಲದೆ ಸಾಕಷ್ಟು ವಿದೇಶದಿಂದ ಬಂದಿರುವಂತಹ ಹಣ್ಣಿನ ಗಿಡಗಳನ್ನು ಕೂಡ ನೆಟ್ಟು ಬೆಳೆಸುವಂತದನ್ನ ನಾವು ನೋಡ್ತೀವಿ. ನಿಮ್ಮ ಒಂದು ಪ್ರಯತ್ನ ಹೇಗೆ ಸಾಗಿದೆ ಇದರಲ್ಲಿ? ನಾವು ಒಂದು ಬೋರುಗುಡ್ಡೆ ಅಂತ ಹೇಳ್ತಾರೆ, ಏನು ಒಂದು ಹುಲ್ಲು ಬರದಂತ ಒಂದು ಒಂದು ಬೆಟ್ಟವನ್ನು ತೆಕೊಂಡೆವು. ನಮ್ಮ ಮನೆ ಹಿಂದ್ಗಡೆ ಇದ್ದದ್ದು ಅಂದ್ರೆ ಮಣ್ಣು, ಕೆಂಪು ಮಣ್ಣು ಮಿಶ್ರಿತವಾದಂತಹ ಮಣ್ಣು, ಅದರಲ್ಲಿ ಏನು ಬೆಳೆದ್ರು ಒಂದು ಹುಲ್ಲು ಕೂಡ ಬರುದಿಲ್ಲ. ಅಂತ ಒಂದು ಜಾಗದಲ್ಲಿ ಈ ಪ್ರಯತ್ನ ಕೈ ಹಾಕಿದೆ ಒಂದು 3 ವರ್ಷದಿಂದ. ಅದನ್ನು ಟೆರೆಸ್ ಫಾರ್ಮಿಂಗ್ ಅಥವಾ ಟ್ರೆಂಚ್ ತರ ಟೆರೆಸ್ ಮಾಡಿದೀವಿ, ಮೇಲಿಂದ ಕೆಳಗೆ ತನಕ ಮಾಡಿ ಒಂದೊಂದು ಗಿಡ ನೆಡುವ ಜಾಗದ ಮಣ್ಣು ಒಂದು 50 ಬುಟ್ಟಿ ಮಣ್ಣಲ್ಲಿ ತೆಗೆದು ಒಂದು ಗುಡ್ಡದ ಮೇಲ್ಮೈ ಒಳ್ಳೆ ಮಣ್ಣು, ಅದಕ್ಕೆ ಕಾಂಪೋಸ್ಟ್ ಸೆಗಣಿ ಅಂತದನ್ನು ಮಿಕ್ಸ್ ಮಾಡಿ ಈ ಹೊಂಡಕ್ಕೆ ತುಂಬಿಸಿ ಅದರಲ್ಲಿ ನಾವು ಬೇರೆ ಬೇರೆ ರೀತಿಯ ಮಾವು, ಚಿಕ್ಕು, ಪೇರಳ, ಮತ್ತೆ ಮ್ಯಾಂಗೋಸ್ಟೀನ್, ರಂಬುಟನ್, ಬಟರ್ಫ್ರೂಟ್ ಅಂತ ಬೇರೆ ಬೇರೆ ತಳಿಯ ಒಂದು 70 ನಮೂನೆಯ ಹಣ್ಣಿನ ಗಿಡವನ್ನು ನಾಟಿ ಮಾಡಿದ್ದೇವೆ. ಈ ಗೊಬ್ಬರದ ಮಣ್ಣು ಯಾಕೆ ಹಾಕಿದ್ದೇವೆ ಅಂದ್ರೆ ಈ ಮೂಲ ಮಣ್ಣಲ್ಲಿ ಸತ್ವ ಇಲ್ಲದರಿಂದ ಅಂತದ್ದು ನೈಸರ್ಗಿಕವಾಗಿ ಸಿಗುವಂತ ಮೇಲ್ಮೈ ಮಣ್ಣಿಗೆ ನಾವು ಗೊಬ್ಬರದ ಅಂಶ ಮಿಕ್ಸ್ ಮಾಡಿ ಹಾಕಿ ಅಲ್ಲಿ ನಾಟಿ ಮಾಡಿದ್ದೇವೆ. ಈಗ ಗಿಡ ಚೆನ್ನಾಗಿರುತ್ತೆ, ಒಂದು ವರ್ಷದಲ್ಲಿ ಫಸಲು ಬರಬಹುದು ಅಂತ ಕಾಣುತ್ತೆ. ಸಾಮಾನ್ಯವಾಗಿ ಈಗ ಹಣ್ಣಿನ ಗಿಡವನ್ನು ಹಾಕ್ಬೇಕು ಅಂದಾಗ ಒಂದಷ್ಟು ತೆಂಗಿನ ಮರವು, ಅಡಿಕೆ ತೋಟವು ಇದ್ದದ್ರಲ್ಲಿ ಎಲ್ಲ ಹಣ್ಣಿನ ಗಿಡವನ್ನು ಹಾಕುವಂತಿರುತ್ತದೆ. 16 ವರ್ಷ ಆದರೂ ಕೂಡ ಫಸಲು ಬರಲಿಲ್ಲ ಅಂತ ಹೇಳ್ತಾರೆ. ಈ ಬಿಸಿಲು ಎಷ್ಟರ ಮಟ್ಟಿಗೆ ಬೇಕು ಈ ಹಣ್ಣಿನ ಗಿಡಗಳಿಗೆ? ಹಣ್ಣಿನ ಗಿಡಗಳಲ್ಲಿ 80% ಗಿಡಗಳಿಗೆ ಬಿಸಿಲು ಜಾಸ್ತಿ ಬೇಕಾಗುದು. ಮತ್ತೆ ನಾವು ತೋಟದ ಎಡೆಯಲ್ಲೆಲ್ಲ ಮುಂಚೆ ಮಾಡಿ ನೋಡಿದ್ದೇವೆ, ಅದು ದೊಡ್ಡದು ಆಗುದು ಬಿಟ್ಟು ಅದರಲ್ಲಿ ಏನು ಫಸಲು ಆಗುದಿಲ್ಲ. ಮತ್ತೆ ಅದಕ್ಕಿಂತಲೇ ಒಂದು ಜಾಗವನ್ನು ಈಗ ನಾವು ಮೀಸಲು ಮಾಡಿ ಇಟ್ಟದ್ದು, ಯಾಕಂದ್ರೆ ಒಂದು ಕಡೆ ನೆಟ್ಟಾಗ ಮತ್ತೆ ಏನಾದ್ರೂ ಒಂದು ಹೊಸ ಕೆಲಸ ಮಾಡುವುದನ್ನು ತೆಗೆಯುವುದು ಅಂತ ಒಂದು ವಿಚಾರ ಆಗ್ತದೆ. ಒಂದೇ ಕಡೆ ಇದ್ರೆ ಅದನ್ನು ಮೇಂಟೆನೆನ್ಸ್ಗೂ ಸುಲಭ ಆಗ್ತದೆ, ಒಂದು ಬೇಲಿ ಮಾಡ್ಲಿಕ್ಕೆ ಅಥವಾ ಮಂಗಗಳ ಅದರ ಉಪದ್ರ ಏನಾದ್ರೆ ಅದಕ್ಕೆ ಒಂದು ನೈಸರ್ಗಿಕ ರೀತಿಯಲ್ಲಿ ಏನಾದ್ರು ಒಂದು ತಡೆ ಮಾಡ್ಲಿಕ್ಕೆ ಮತ್ತೆ ಎಲ್ಲದಕ್ಕೂ ಒಂದು ಪ್ರಯೋಜನ ಆಗ್ತದೆ ಅಂತ ಹೇಳುವ ಉದ್ದೇಶದಿಂದ ಒಂದೇ ಕಡೆ ಮಾಡಿದ್ದೇವೆ. ಸಾಧಾರಣ ಟೆರೆಸ್ ಫಾರ್ಮಿಂಗ್ ಟ್ರಂಚ್ ಟ್ರಂಚ್ ಮಾಡಿದ್ರೆ ಅದಕ್ಕೆ ಬಿಸಿಲು ಮತ್ತು ಗಾಳಿ ಒಂದೇ ರೀತಿ ಬೀಳ್ತದೆ, ಹಾಗೆ ಅಂತ ಟೆಕ್ನಿಕ್ ಅಲ್ಲಿ ಮಾಡಿದ್ದು. ದೇವಿ ಪ್ರಸಾದ್ ಅವರಿಗೆ ಇನ್ನೊಂದು ವಿಚಾರ, ಸಿಟಿ ವೇಸ್ಟ್ ಅಥವಾ ಏನು ಹಸಿ ತ್ಯಾಜ್ಯ ಇದೆ ಅದನ್ನು ಬಳಸಿಕೆ ಮಾಡಿಕೊಂಡು ನೀವು ಕಾಂಪೋಸ್ಟ್ ಅನ್ನ ಮಾಡಿ ನಿಮ್ಮ ಕೃಷಿಯಲ್ಲಿ ಬಳಕೆ ಮಾಡ್ತಾ ಇದ್ರಿ, ಈ ಒಂದು ಪ್ರಯತ್ನದ ಬಗ್ಗೆ ಹೇಳಿ. ನಾವು ಕೆಮಿಕಲ್ ಫರ್ಟಿಲೈಸರ್ ಯಾವುದನ್ನು ಉಪಯೋಗ ಮಾಡದವರು. ನನಗೂ ನಮ್ಮ ಮನೆಯಲ್ಲಿ ಕೆಮಿಕಲ್ ಫರ್ಟಿಲೈಸರ್ ಗೋಣಿ ನೋಡಿಯೇ ಗೊತ್ತಿಲ್ಲ. ಹಾಗಾಗಿ ನಾವು ಈ ಕೋಳಿ ಸಾಕಾಣೆ, ಹಂದಿ ಸಾಕಾಣೆ, ಅಂದ್ರೆ ಬೇರೆ ಬೇರೆ ರೀತಿಯ ಪಕ್ಷಿಗಳ ಸಾಕಾಣೆ ಸ್ಟಾರ್ಟ್ ಮಾಡಿದ್ದೆವು. ಅದರ ಜೊತೆಗೆ ಏನಾಯ್ತಂದ್ರೆ ಈ ಹಂದಿ ಸಾಕಾಣೆ ಮಾಡುವಾಗ ಹಂದಿಗೆ ಮೇವಿಗೆ ಬೇಕಾದ್ರೆ ನಾವು ಕೋಳಿ ಅಂಗಡಿ ಮಾಡಿದ್ದೀವಿ. ಮೊದಲಿಗೆ ಕೋಳಿ ಅಂಗಡಿ ಮಾಡಿದ್ದು, ಅದರ ಕೋಳಿ ತ್ಯಾಜ್ಯವನ್ನು ಎಲ್ಲರೂ ಮಾರ್ಗದ ಬದಿಯಲ್ಲಿ ಅಲ್ಲಿ ಇಲ್ಲಿ ಬೀಸಾಡ್ತಿದ್ರು ಒಂದು 15 ವರ್ಷಕ್ಕೆ ಮುಂಚೆ. ಅದನ್ನು ನೋಡಿ ನಮಗೆ ಸರಿ ಕಾಣಲಿಲ್ಲ, ಅದಕ್ಕೆ ಬೇಕಾಗಿ ನಾವು ಹಂದಿ ಸಾಕಾಣೆ ಸ್ಟಾರ್ಟ್ ಮಾಡಿದ್ವಿ. ಹಂದಿ ಸಾಕಾಣೆ ಆದ ನಂತರ ಹಂದಿ ತಿಂದು ಬಿಡ್ತದೆ, ಅದು ಬಯೋಗ್ಯಾಸ್ಗೆ ಹೋಗಿ ಅದರಲ್ಲಿ ಗ್ಯಾಸ್ ಆಗ್ತದೆ. ಆದರೆ ಕೆಲವು ಕೋಳಿ ತ್ಯಾಜ್ಯ ಬಯೋಗ್ಯಾಸ್ಗೂ ಆಗುದಿಲ್ಲ, ಅದನ್ನು ಕೋಳಿ ಗರಿ ಅದು ಬಯೋಗ್ಯಾಸ್ಗೆ ಆಗುದಿಲ್ಲ. ಅದನ್ನು ನಾವು ಕಾಂಪೋಸ್ಟ್ ರೀತಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ನಂತರ ನಾವು ಏನು ಮಾಡಿದ್ವಿ, ಅದನ್ನು ಉಪ್ಪಿನ ಅಂಗಡಿ ಪೇಟೆ ಪಟ್ಟಣದ ಒಂದು 500 ಕೆಜಿ ಅಷ್ಟು ಕಾಂಪೋಸ್ಟ್ ಹಸಿ ವೇಸ್ಟ್ ನಾವು ಡೈಲಿ ತರ್ತೇವೆ, ಅಲ್ಲಿಂದ ತಂದು ಅದನ್ನು ಕಾಂಪೋಸ್ಟ್ ಗೆ ಕನ್ವರ್ಟ್ ಮಾಡ್ತೇವೆ. ಅಂದ್ರೆ ಒಂದು 20 ಫೀಟ್ ಉದ್ದದ ಹೊಂಡ, ಅದಕ್ಕೆ ಕೆಳಗಡೆ ಕಾಂಕ್ರೀಟ್ ಹಾಕಿ ಅಡಿಯಲ್ಲಿ ಒಂದು ಚಾನೆಲ್ ಕಣಿ ತರ ಮಾಡಿದ್ದೇವೆ. ಅದರ ಮೇಲ್ಗಡೆ ಅಡಿಕೆ ಸಲಕ್ಕೆ ಮುಚ್ಚಿದ್ದು, ಅಂದ್ರೆ ಅದು ಆಳ ಒಂದು 12 ಫೀಟ್ ಆಳ ಇದೆ. ಅದಕ್ಕೆ ದಿವಾಸಲು ಸಿಗುವಂತ ಹಸಿ ವೇಸ್ಟ್ ಅನ್ನು ಡಂಪ್ ಮಾಡ್ತಾ ಬರೋದು. ಡಂಪ್ ಮಾಡ್ತಾ ಬಂದಾಗ ಅದರಿಂದ ನೀರಿನಂಶ ಅಡಿಯಲ್ಲಿ ಡ್ರೈನ್ ಆಗಿ ಅಡಿಯಲ್ಲಿ ಪೈಪ್ ಅಲ್ಲಿ ಒಂದು ಸ್ಲರಿ ಟ್ಯಾಂಕಿಗೆ ಹೋಗ್ತದೆ. ಅದರಲ್ಲಿ ಸ್ಲರಿ ತೋಟಕ್ಕೆ ನೆಕ್ಸ್ಟ್ ಗೊಬ್ಬರ ಆಗ್ತದೆ. ಇದು ಇದೇ ರೀತಿ ಡ್ರೈ ಅದಕ್ಕೆ 2 ದಿವಸಕ್ಕೊಮ್ಮೆ ಸೆಗಣ್ ನೀರು ಸಿಂಪಡಣೆ ಮಾಡ್ತಾ ಇದ್ದು ಒಂದು 6 ತಿಂಗಳು ಬಿಟ್ಟ ನಂತರ ಅದನ್ನು ತೆಗೆದ್ರೆ ಒಳ್ಳೆ ರೀತಿಯ ಒಂದು ಕಾಂಪೋಸ್ಟ್ ಗೊಬ್ಬರ, ವರ್ಮಿ ಕಾಂಪೋಸ್ಟ್ ಆಗ್ತದೆ. ಈಗ ಇದನ್ನ ಕೃಷಿಯಲ್ಲಿ ಹೇಗೆ ಬಳಕೆ ಮಾಡ್ತೀರಿ ನೀವು? ನಾವು ಈ ರೀತಿಯಾದ ವರ್ಮಿ ಕಾಂಪೋಸ್ಟ್ ಅನ್ನು ತೆಗೆದು, ಅಂದ್ರೆ ಎಲ್ಲ ಈಗ ಮೆಷಿನರಿ ಉಪಯೋಗ ಮಾಡ್ತಾ ಇರುವುದು, ಲೇಬರ್ ಕೊರತೆಯಿಂದಾಗಿ ಇಟಚಿ ಅಥವಾ ಟಿಪ್ಪರ್ ಹೋಗುವಂತ ಜಾಗದಲ್ಲಿ ಇಂತ ಹೊಂಡ ಮಾಡಿ ಅದಕ್ಕೆ ಅದನ್ನು ಲೋಡ್ ಮಾಡಿ ತೋಟದ ಬದಿಯಲ್ಲಿ ಕೊಂಡೋಗಿ ರಾಶಿ ಹಾಕ್ತೇವೆ. ಅದರ ಬಿಸಿ ಸಂಪೂರ್ಣ ಹೋದ ನಂತರ ಅಲ್ಲಿಂದ ನಾವು ಗಿಡಗಳ ಬುಡಕ್ಕೆ ಅದನ್ನು ಹಾಕ್ತೇವೆ. ಗಿಡಗಳಿಗೆ ಕಾಡಿನ ಸೊಪ್ಪು ಹಾಕಿ ಅದರ ಮೇಲ್ಗಡೆ ಈ ಗೊಬ್ಬರವನ್ನು ಹಾಕ್ತೇವೆ. ಹಾಗೆ ಮಾಡ್ತಾ ಇರುವುದು. ಈ ಹಂದಿ ಸಾಕಣೆ ಕೋಳಿ ಸಾಕಣೆ ಬಗ್ಗೆ ಹೇಳಿ. ನಾವು ಹಂದಿ ಸಾಕಾಣೆ ಕೋಳಿ ಸಾಕಾಣೆಗೆ ಗೊಬ್ಬರದ ನಮಗೆ ತುಂಬಾ ಅಗತ್ಯ ಇತ್ತು. ಆ ಗೊಬ್ಬರದ ಅಗತ್ಯ ಬೇಕಾಗಿ ನಾವು ಹಂದಿ ಸಾಕಾಣೆ ಕೋಳಿ ಸಾಕಾಣೆಯನ್ನು ಎತ್ತಿಕೊಂಡದ್ದು. ನಮ್ಮ ತಂದೆ ದಿವಂಗತ ದಿನಕರಗೌಡ ಕಡಮಾಜೆ, ಸ್ವಲ್ಪ ಸಮಾಜ ಸೇವೆ ಬಾರಿ ಜಾಸ್ತಿ ಅವರಿಗೆ. ಸಮಾಜ ಸೇವೆಯಿಂದಾಗಿ ನಮ್ಮ ಕೃಷಿ ತುಂಬಾ ಹಿಂದೆ ಬಿತ್ತು. ಅಂದ್ರೆ ಕೃಷಿಯಲ್ಲಿ ಪ್ರತಿಯೊಂದು ವಿಚಾರವನ್ನು ತಿಳಿದಂತ ಒಬ್ಬ ವ್ಯಕ್ತಿ ಅವರು. ಆಗ ಅವ್ರು ಏನ್ ಮಾಡಿದ್ರು, ಕೃಷಿಯನ್ನು ಹೀಗಿದ್ರೆ ಆಗುದಿಲ್ಲ ಅಂತ ಹೇಳುವ ಉದ್ದೇಶ ಕೋಳಿ ಸಾಕುವ, ಕೋಳಿ ಗೊಬ್ಬರದಲ್ಲಿ ಕೃಷಿ ಚಂದ ಮಾಡುವ ಅಂತೇಳಿ ಕೋಳಿ ಸಾಕಾಣೆ ನಾವು ಪ್ರಾರಂಭಿಸಿದ್ದು. ಕಮಿಷನ್ ಬೇಸಿಸ್ ಅಲ್ಲಿ ಕೋಳಿ ಸಾಕಾಣೆ ಸ್ಟಾರ್ಟ್ ಮಾಡಿದ್ ಎರಡ್ 2004-05 ಸಂದರ್ಭದಲ್ಲಿ. ನಮ್ಗೆ ಕುಗ್ರಾಮ, ನಮ್ದು ಮೊಗ್ರು ಗ್ರಾಮ, ರೋಡಿನ ವ್ಯವಸ್ಥೆ ಇರೋದ್ರಿಂದ ಆ ಕೋಳಿಯ ಕಂಪನಿಯವರು ಕೋಳಿಯನ್ನು ಕೊಂಡೋಗ್ಲಿಕ್ಕೆ ಒಪ್ಪಲಿಲ್ಲ. ನಂತರ ಶೆಡ್ ಖಾಲಿ ಬಿಡುದು ಯಾಕೆ ಅಂತ ಹೇಳುವ ಉದ್ದೇಶಕ್ಕೆ ನಾವು ಊರಿನ ಕೋಳಿ ಗಿರಿರಾಜ ಕೋಳಿ ಸಾಕಿದ್ವಿ. ಗಿರಿರಾಜ ಕೋಳಿ ಸಾಕಿಯಾಗ ನಾವು ಮೂಲತಃ ನಮಗೆ ಆರ್ಥಿಕ ಪರಿಸ್ಥಿತಿಗೆ ಅಡಿಕೆಯನ್ನು ಅವಲಂಬನೆ, ಅಡಿಕೆ ಸುಲಿದ ಫೀಡ್ ಹಾಕಿ ಹಾಕಿ ಆದಾಗ ಕೋಳಿ 2 ಕೆಜಿ ಆಯ್ತು, 4 ಕೆಜಿ ಆಯ್ತು, 4.5 ಕೆಜಿ 5 ಆಗುವಾಗ ನಮ್ಮ ಹತ್ರ ಅಡಿಕೆ ಖಾಲಿ ಆಯ್ತು. ಕೋಳಿಯನ್ನು ಮಾರ್ಕೆಟ್ ಮಾಡೋ ವಿಚಾರ ನಮಗೆ ಗೊತ್ತಿಲ್ಲ, ಯಾರಿಗೆ ಕೋಳಿ ಕೇಳಿದ್ರು ಯಾರಿಗೂ ಬೇಡ. ನಂತರ ಎಂತ ಮಾಡೋದು, ನಾ ಮಾರನೇ ದಿವಸ ತಿನ್ಲಿಕ್ಕೆ ಹಾಕ್ಲಿಕ್ಕೆ ನಮಗೆ ಆರ್ಥಿಕ ಪರಿಸ್ಥಿತಿ ನಮ್ದು ಅಷ್ಟು ಪರಿಸ್ಥಿತಿ ಹಾಳಾಗಿತ್ತು. ಮತ್ತೆ ಈ ಕೋಳಿಗಳನ್ನು ಸಂತೆಗೆ ಅಲ್ಲಿ ಇಲ್ಲಿ ಕೊಂಡೋಗಿ ಮಾರಾಟ ಮಾಡಿ 2000 ಕೋಳಿಯನ್ನು ಮುಗಿಸಿದ್ದು ನಾವು. ಬಾರಿ ಕಷ್ಟ ಬಂದೆವು ಅದನ್ನು ಮುಗಿಸಲಿಕ್ಕೆ. ಅದ್ರಲ್ಲಿ ನಾವು ಒಂದು ತಿಳ್ಕೊಂಡೆವು, ಯಾವುದೇ ಒಂದು ವ್ಯವಹಾರ ಅಥವಾ ಯಾವುದೇ ಒಂದು ನಾವು ಬೆಳೆದ್ರು ಮಾರ್ಕೆಟ್ ಹೇಗೆ ಅಂತ ಹೇಳಿದ್ರೆ ನಾವು ಸ್ಟಡಿ ಮಾಡಬೇಕು ಅಂತ. ನಂತರ ನಾವು 300-300 ಕೋಳಿ ಹೆಬ್ಬಾಳದಿಂದ ಡಿಡಿ ಮಾಡಿ ಅಲ್ಲಿಂದ 300-300 ಮರಿಯೇ ಸಾಕಿ ಅದನ್ನೇ ಮಾರ್ತಾ ಇದ್ವಿ. ಆಕಸ್ಮಿಕವಾಗಿ ಉಪ್ಪಿನ ಅಂಗಡಿಯಲ್ಲಿ ಒಂದು ಕೋಳಿ ಅಂಗಡಿ ಅವರು ನಡೆಸಲಿಕ್ಕೆ ಆಗುದಿಲ್ಲ, ನೀವು ನಡೆಸ್ತೀರಾ ಅಂತ ಕೇಳಿದ್ರು ನಾವು ಅಂಗಡಿ ತೆಕ್ಕೊಂಡೆವು. ನಂತರ ಕೋಳಿ ಅಂಗಡಿಯಲ್ಲಿ ಕೋಳಿ ತ್ಯಾಜ್ಯನು ಸಿಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ಈ ತ್ಯಾಜ್ಯವನ್ನು ಬಿಸಾಡುದು ಯಾಕೆ ಅಂತ ಹೇಳುವ ಉದ್ದೇಶದಿಂದ ಹಂದಿ ಸಾಕಾಣೆ ಸ್ಟಾರ್ಟ್ ಮಾಡಿದ್ವಿ. ಆ ಗುಡ್ಡದಲ್ಲಿ ಸುತ್ತ ಬೇಲಿ ಹಾಕಿ ಹಂದಿ ಸಾಕಾಣೆ ಸ್ಟಾರ್ಟ್ ಮಾಡಿದೆವು. ಹಂದಿಗಳು ಬಾರಿ ಚಂದಾಗಿ ಬಂದವು, ಅವು ಮಣ್ಣು ತಿನ್ನುದು, ಬೇರು ತಿಂದು, ಈ ವೇಸ್ಟೇಜ್ ಅನ್ನು ತಿಂದು ಬಾರಿ ಚಂದ ಬಂದ. ಆದ್ರೆ ವಾಸನೆಯಲ್ಲಿ ಅಲ್ಲಿ ಹೋಗ್ಲಿಕ್ಕೆ ಆಗ್ಲಿಲ್ಲ. ನಂತರ ಹಂತ ಹಂತವಾಗಿ ಅದನ್ನು ಒಂದು ಕಾಂಕ್ರೀಟ್ ನ ಶೆಡ್ಡಿನ ಒಳಗೆ ಹಂದಿಗಳನ್ನು ಸಾಕುವಂತ ವಿಚಾರವನ್ನು ಮಾಡಿದೆ. ಅದು ಹೇಗೆ ಅಂದ್ರೆ ಬಾರಿ ಕಡಿಮೆ ವೆಚ್ಚದಲ್ಲಿ ನಾವು ಶೆಡ್ ಮಾಡಿದೆವು. ಕೆಳಗಡೆ ಕಾಂಕ್ರೀಟ್, ಸುತ್ತ ಅಡಿಕೆ ಸಲಕೆಯನ್ನು ಕಟ್ಟಿದ್ದು. ಈ ಅಡಿಕೆ ಸಲಕೆ ಯಾಕೆ ಕಟ್ಟಿದ್ದು, ಒಂದು ಆರ್ಥಿಕ ಪರಿಸ್ಥಿತಿಯ ಹೊಡೆತದಿಂದಲೂ ಹಾಗೆ ಕಟ್ಟಿದ್ದೇವೆ. ಇನ್ನೊಂದು ಏನಂದ್ರೆ ಗಾಳಿ ಸಂಚಾರ ಚಂದ ಆಗ್ತದೆ. ಗಾಳಿ ಸಂಚಾರ ಆದಾಗ ಅಲ್ಲಿ ವಾಸನೆ ನಿಲ್ಲುವುದಿಲ್ಲ, ಹಾಗೆ ಬಿಸಿಲು ಚಂದಾಗಿ ಶೆಡ್ಡಿನ ಒಳಗಡೆ ಬೀಳ್ತದೆ, ಹಾಗಾಗಿ ಒಂದು ಸ್ವಲ್ಪನೂ ವಾಸನೆ ಇಲ್ಲ. ಈ ಹಂದಿಗೆ ಹಾಕಿದಂತ ವೇಸ್ಟೇಜ್ ತೊಳೆದು ಬಿಟ್ಟದು ಎಲ್ಲ ಬಯೋಗ್ಯಾಸ್ಗೆ ಹೋಗ್ತದೆ. ಬಯೋಗ್ಯಾಸ್ ಹೋಗಿ ಅಲ್ಲಿ ಗ್ಯಾಸ್ ಆಗ್ತದೆ, ಗ್ಯಾಸ್ ಆಗಿ ಬಂದ ಸ್ಲರಿ ನೆಕ್ಸ್ಟ್ ತೋಟಕ್ಕೆ ಹೋಗ್ತದೆ. ಆ ರೀತಿಯಲ್ಲಿ ಹಂದಿ ಸಾಕಣೆ ಆ ರೀತಿಯಲ್ಲಿ ನಡೀತಾ ಉಂಟು. ಈ ಪೇಟೆ ಸಿಟಿ ಕಾಂಪೋಸ್ಟ್ ನ ವೇಸ್ಟೇಜ್ ನ ನೀರು ಕೂಡ ಸ್ಲರಿ ಟ್ಯಾಂಕಿಗೆ ಹೋಗ್ತದೆ. ಅದರಲ್ಲಿ ಒಂದು ಮೋಟರ್ ನಾವೇ ಒಂದು ಅಳವಡಿಸಿದ್ದೇವೆ. ಆ ಮೋಟರ್ ಸಂದವಾಗಿ ಕಲಸ್ತದೆ ಈ ನೀರನ್ನು, ಕಲಸಿದ ನೀರು ಅಡಿಕೆ ಮರದ ಬುಡಬುಡಕ್ಕೆ ಪೈಪ್ ಅಲ್ಲಿ ಹಿಡಿಯುವುದು. ಇನ್ನೊಂದು ವಿಷಯ, ಜೇನು ಕೃಷಿಯನ್ನು ಕೂಡ ನೀವು ಮಾಡ್ತಾ ಇದ್ರಿ, ಹಾಗೆ ಮೀನು ಸಾಕಣೆಯನ್ನು ಕೂಡ ಆಸಕ್ತಿಯಿಂದ ನೀವು ತೊಡಗಿಸಿಕೊಂಡಿದ್ರಿ. ಹೇಳಿ, ಈ ಜೇನು ಕೃಷಿ ಯಾವ ರೀತಿ ಸಾಗಿದೆ, ಏನೇನು ಸವಾಲುಗಳು ಎದುರಿಸ್ತಾ ಇದ್ರಿ? ಜೇನು ಕೃಷಿ ಪ್ರಕೃತಿಯನ್ನು ಅವಲಂಬಿತವಾದಂತಹ ಕೃಷಿ. ನಾವು ಯಾವುದೇ ಫರ್ಟಿಲೈಸರ್ ಅಥವಾ ಕೆಮಿಕಲ್ ಔಷಧಿಗಳನ್ನು ಅಡಿಕೆಗೆ ಅಥವಾ ಯಾವುದೇ ಕೃಷಿಗೆ ಉಪಯೋಗಿಸದ ಕಾರಣ ಜೇನಿನ ಸಂತತಿ ತನ್ನಿಂತಾನೇ ಅಭಿವೃದ್ಧಿ ಆಗ್ತಾ ಉಂಟು ನಮ್ಮ ಜಮೀನಲ್ಲಿ ನೋಡಬೇಕಾದ್ರೆ. ಮಾತ್ರ ಕಳೆದ ವರ್ಷ ಈ ಹವಾಮಾನದ ವ್ಯತ್ಯಾಸದಿಂದ ಜೇನು ಅಷ್ಟು ಒಳ್ಳೆಯ ರಿಸಲ್ಟ್ ಸಿಗ್ಲಿಲ್ಲ. ಇಲ್ಲದಿದ್ರೆ ಹವ್ಯಾಸಕ್ಕಾಗಿ ಸಾಕುದು, ಒಂದು 10-15 ಪೆಟ್ಟಿಗೆ ನಮಗೆ ನಮ್ಮ ಹಿತೇಶಿಗಳಿಗೆ ಕೊಡ್ಲಿಕ್ಕೆ ಸಾಕುದು, ಅದನ್ನ ಬಿಸ್ನೆಸ್ ತರ ಯಾವ್ದು ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಅಂತ ಅದೊಂದು ಖುಷಿ ಕೊಡುವಂತ ಕೆಲಸ. ಅಂದ್ರೆ ಜೇನು ಕೃಷಿಯಿಂದಾಗಿ ನಿಮ್ಮ ಕೃಷಿಯಲ್ಲಿ ಯಾವ ರೀತಿ ಒಂದು ಬದಲಾವಣೆ ಆಗಿದೆ? ಹೂ ಬಿಟ್ಟ ಒಂದು 75% ಹೂ ಹಣ್ಣಿಗೆ ಪರಿವರ್ತನೆ ಆಗುದು ನಾವು ನೋಡಿದ್ದೇವೆ. ಜೇನು ಎಲ್ಲಿ ಹೂ ಇದ್ರೆ ಒಂದು ತರಕಾರಿ ಇರ್ಬೋದು ಯಾವ್ದು ಇರ್ಬೋದು, ಹೂವಲ್ಲಿ ಜೇನು ನೊಣ ಸದಾ ನಮಗೆ ನೋಡ್ಲಿಕ್ಕೆ ಸಿಗ್ತದೆ. ಅದು ನೋಡುದು ಒಂದು ಭಾರಿ ಖುಷಿಯ ವಿಚಾರ. ಪರಾಗಸ್ಪರ್ಶ ತನ್ನಿಂತಾನೇ ಜೇನಿಂದಾಗಿ ಆಗ್ತದೆ. ಮೀನು ಸಾಕಣೆ ಬಗ್ಗೆ? ಮೀನು ಸಾಕಣೆ ಹೊಸ ಅಳವಡಿಕೆ ಸರ್, ನಮಗೆ ಅದರಲ್ಲಿ ತುಂಬಾ ಅನುಭವ ಇಲ್ಲ. ಒಂದು 45 ಚದರ ಚೌಕದ ಒಂದು ಟ್ಯಾಂಕ್, ಒಂದು 12 ಫೀಟ್ ಆಳ ಇದೆ, 300 GSM ಟಾರ್ಪಲ್ ನ ಟ್ಯಾಂಕ್ ಮಾಡಿ ಅದು ಮಳೆ ನೀರಲ್ಲಿ ಆ ಟ್ಯಾಂಕ್ ಫುಲ್ ಆಗ್ತದೆ. ಈಗ ಮಳೆ ನೀರಲ್ಲಿ ಫುಲ್ ಮಾಡಿ ಅದರಲ್ಲಿ ಒಂದು 4 ವೆರೈಟಿಯ ಮೀನು ಈಗ ಹಾಕಿದ್ದೇವೆ. ಹೇಗೆ ಬರ್ತದೆ ರಿಸಲ್ಟ್ ನೋಡ್ಬೇಕಷ್ಟೇ ಸರ್, ಅದನ್ನು ಸಾಕಣೆ ಮಾಡಬೇಕು ಅಂತ ಒಂದು ಆಸೆ ಸರ್. ಆಮೇಲೆ ಈಗ ಅಡಿಕೆ ಕೃಷಿಯನ್ನ ಪ್ರಧಾನವಾಗಿ ಇಟ್ಟುಕೊಂಡು ನೀವು ಬೇರೆ ಕೃಷಿಯನ್ನು ಕೂಡ ಮಾಡ್ತಾ ಇದ್ರಿ, ಈಗ ಕಾಳು ಮೆಣಸಾಗ್ಬಹುದು, ಬಾಳೆ ಆಗ್ಬಹುದು, ಇಂಥ ಕೃಷಿಯನ್ನು ಕೂಡ ನೀವು ಅಡಿಕೆ ತೋಟದಲ್ಲಿ ಮಾಡ್ತಾ ಇರುವಂತವ್ರು, ಈ ಮಿಶ್ರ ಬೆಳೆ ಪದ್ಧತಿಯಿಂದ ಏನೇನು ಅನುಕೂಲತೆಗಳಿವೆ ನೀವು ಕಂಡುಕೊಂಡ ಹಾಗೆ? ನಾವು ಕಂಡುಕೊಂಡ ಹಾಗೆ ಒಂದೇ ಕೃಷಿಯನ್ನು ನಾವು ಅವಲಂಬಿಸಿದ್ರೆ ಅದು ನಮಗೆ ಮುಂಜೊಂದಿನ ಕಷ್ಟಕ್ಕೆ ಬೀಳುವಂತ ಪರಿಸ್ಥಿತಿ ಆಗ್ಬಹುದು ಅಂತ ಹೇಳುವ ಉದ್ದೇಶದಿಂದ ಮಿಶ್ರ ಕೃಷಿಯನ್ನು ಮಾಡಿದ್ರೆ, ಒಂದು ಇವತ್ತು ಅಡಿಕೆಗೆ ರೇಟ್ ಉಂಟು, ನಾಳೆ ಅಡಿಕೆಗೆ ರೇಟ್ ಬಿದ್ದೋದ್ರು ಅಲ್ಲಿ ಬಾಳೆನ, ಒಳ್ಳೆ ಮೆಣಸು, ತೆಂಗು, ಕೊಕ್ಕೋ ಏನಾದ್ರು ಉಪ ಕೃಷಿ ಇದ್ದದಕ್ಕೆ ಒಂದು ಎವರೇಜ್ ರೇಟ್ ಇರುವಾಗ ರೈತನಿಗೆ ಆತ್ಮಹತ್ಯೆ ಮಾಡಿಕೊಳ್ಳುವಂತ ಪರಿಸ್ಥಿತಿ ಯಾವತ್ತೂ ಬರ್ಲಿಕ್ಕಿಲ್ಲ. ಯಾವಾಗಲೂ ನಾವು ಮಿಶ್ರ ಕೃಷಿಗೆ ಅದನ್ನು ಮೇಂಟೆನೆನ್ಸ್ ಅಂದ್ರೆ ಅದನ್ನು ನೋಡ್ಕೊಳ್ಳುದು ಸ್ವಲ್ಪ ಸುಲಭದ ಕೆಲಸ. ಈಗ ಉದಾಹರಣೆ ಅಡಿಕೆಗೆ ನೀರು ಹಾಕುವಾಗ ಬಾಳೆಗೂ ನೀರು ಸಿಗ್ತದೆ, ಕೊಕ್ಕೋಗೂ ನೀರು ಸಿಗ್ತದೆ, ಎಲ್ಲದಕ್ಕೂ ನೀರು ಸಿಗ್ತದೆ. ಮತ್ತೆ ಬಾಳೆ ತೋಟದಲ್ಲಿ ಇದ್ದಕ್ಷಣ ಅಡಿಕೆ ಫಸಲೇನು ಬಾರಿ ಕಡಿಮೆ ಆಗುದು ನಾವೇನು ನೋಡ್ಲಿಲ್ಲ. ಎವರೇಜ್ ಫಸಲು ಇರ್ತದೆ, ಅದೊಂದು ಮಣ್ಣನ್ನು ಸ್ವಲ್ಪ ಲೂಸ್ ಮಾಡಿ ಕೊಡ್ತದೆ ಅಂತ ಹೇಳುದು ನಮ್ಮ ಒಂದು ಅನುಭವಕ್ಕೆ ಬಂದಂತ ವಿಚಾರ. ಮತ್ತೆ ಎಲ್ಲ ಮೆಷಿನರಿ ಹೆಚ್ಚಾಗಿ ಉಪಯೋಗ ಮಾಡುವುದರಿಂದ ತುಂಬಾ ಕಷ್ಟ ಯಾವುದಾಗುದಿಲ್ಲ. ಈಗ ಅಡಿಕೆಗೆ ಬೋರ್ಡೋ ಸ್ಪ್ರೇ ನಾವು ಸ್ವತಃ ನಾವೇ ಮಾಡುದು, 1:1 ರೇಷದಲ್ಲೇ ಮಾಡುದು, ಹಾಗಾಗಿ ನಮಗೆ ಕೊಳೆ ರೋಗ ಸಮಸ್ಯೆನೇ ಇಲ್ಲ. ಈ ತೆಂಗಿನ ಮರಕ್ಕೆ ಹತ್ತುವಂತ ರೋಪಿನ ಸಾಧನ ಇದೆ, ಅಥವಾ ಅಡಿಕೆ ಮರಕ್ಕೂ ಹತ್ತುವ ಸಾಧನ ಇದೆ. ಇದರಲ್ಲಿ ಒಂದು 10-15 ವರ್ಷದ ನಾವೇ ಮದ್ದು ಬಿಡುದು. ಇದನ್ನು ನೋಡಿ ತುಂಬಾ ಯುವಕರು ಅದರತ್ತ ವಾಳಿದ್ರು, ಅದನ್ನು ಮಾಡ್ತಾ ಇದ್ದಾರೆ. ಈಗ ಒಂದು ಖುಷಿಯ ವಿಚಾರ, ಅಡಿಕೆಗೆ ಮದ್ದು ಬಿಡ್ಲಿಕ್ಕೆ ಮದ್ದು ಬಿಡುವವನೇ ಆಗ್ಬೇಕಂತಿಲ್ಲ, ನಮ್ಮ ಹತ್ರ ಇದ್ದ ಅಡಿಕೆ ಗಿಡಗಳಿಗೆ ನಾವೇ ಮದ್ದು ಬಿಟ್ಟು ಅದನ್ನು ರಕ್ಷಣೆ ಮಾಡಬಹುದು ಅಂತ ಹೇಳುದು ಒಂದು ನಮಗೆ ಅದರಲ್ಲಿ ಒಂದು ಹೆಮ್ಮೆ ಕಾಣ್ತದೆ ಸರ್. ಮರ ಏರುವ ಬೈಕು ಕೂಡ ಬಂದಿದೆ ಇವಾಗ? ಬೈಕು ಬಂದಿದೆ. ಬೈಕು ನಾವು ಇದರಲ್ಲೇ ಒಂದು 15 ವರ್ಷದಿಂದ ಇದರಲ್ಲೇ ಅಳವಡಿಕೆ ಮಾಡಿಕೊಂಡವರು, ಹಾಗೆ ನಮಗೆ ಇದೇ ಸ್ವಲ್ಪ ಸುಲಭ ಕಾಣ್ತದೆ ಅದಕ್ಕಿಂತ. ಆಮೇಲೆ ಮನುಷ್ಯರ ಅತ್ಯಂತ ನಂಬುಗಸ್ತ ಪ್ರಾಣಿ ಅಂತಂದ್ರೆ ನಾಯಿ ಅಂತ ಹೇಳ್ತೀವಿ. ನಾಯಿ ಸಾಕಣೆನೂ ಕೂಡ ಬಹಳ ವ್ಯವಸ್ಥಿತವಾಗಿ ನೀವು ಮಾಡಿಕೊಂಡು ಬಂದಿದ್ದೀರಿ. ಈ ನಾಯಿಯ ಜೊತೆ ಒಡನಾಟ, ಅದರ ಒಂದು ಪ್ರೀತಿ? ನಾಯಿ ಒಂದು 3-5 ವೆರೈಟಿ ತಳಿಗಳ ನಾಯಿಯನ್ನು ಸಾಕಣೆ ಮಾಡ್ತಾ ಬಂದಿದೀವಿ. ಲ್ಯಾಬ್ ನಾಯಿ ಇದೆ, ಮೇನ್ ಅದು ಲ್ಯಾಬ್ರಡಾರ್ ನಾಯಿ ಇದೆ, ಮತ್ತೆ ರಾಟ್ ವೀಲರ್ ಅಂತ ಹೇಳುವ ಸ್ವಲ್ಪ ಕ್ರೂರಿ ನಾಯಿ ಇದೆ, ಮತ್ತೆ ಈಗ ಒಂದು ಪಂಜಾಬಿಂದ ಒಂದು ತರಿಸಿದ ಬುಲ್ಲಿ ಕುಟ್ಟ ಅಂತ ಹೇಳುವ ಒಂದು ತಳಿ ಇದೆ. ಅದು ತುಂಬಾ ದೊಡ್ಡದಾಗುತ್ತೆ, ಒಂದು 80 kg ಮೇಲೆ ಬರುತ್ತೆ, ಅಗ್ರೆಸಿವ್ ಡಾಗ್ ಅದು. ಒಂಥರ ನೋಡಿದ್ರೆ ಫ್ರೆಂಡ್ಲಿ ಕೂಡ. ಮತ್ತೆ ಗ್ರೇಟ್ ಡೆನ್ ಮುದೋಲ ಆ ರೀತಿಯ ನಾಯಿಗಳು ಕೂಡ ಇದೆ, ಮತ್ತೆ ಡ್ಯಾಶ್ ಹ್ಯಾಂಡ್ ಅಂತ ಒಂದು 5-6 ವೆರೈಟಿ ನಾಯಿಗಳು ಇವೆ. ನಾಯಿ ಸಾಕ್ಲಿಕ್ಕೆ ಮೂಲ ಉದ್ದೇಶ ನಾವು ಕೋಳಿ ಹಂದಿ ಇವುಗಳನ್ನು ಸಾಕುವುದರಿಂದ ಈ ಕೋಳಿ ಫಾರ್ಮ್ ಹತ್ರ ಕಾಡು ಪ್ರಾಣಿಗಳು ನರಿ ಅವುಗೆಲ್ಲ ಬಂದು ಉಪದ್ರ ಕೊಡುವುದಕ್ಕೆ ಬೇಕಾಗಿ ಸಾಕ್ಲಿಕ್ಕೆ ಹೊರಟದು. ಮತ್ತೆ ಅದೊಂದು ಹವ್ಯಾಸ ಆಯ್ತು. ಅದರೊಟ್ಟಿಗೆ ಒಡನಾಟ, ಅವುಗಳನ್ನು ನೋಡುದು, ಅವುಗಳ ಚೇಷ್ಟೆ ನೋಡುವಾಗ ಮನಸ್ಸಿಗೆ ತುಂಬಾ ಫ್ರೀ ಕಾಣ್ತದೆ ಸರ್, ಒಳ್ಳೇದಾಗ್ತದೆ ಅದು ನೋಡುವಾಗ. ಅಂದ್ರೆ ನಾಯಿಯನ್ನು ಮರಿ ಮಾಡಿ ನೀವು ಮಾರಾಟ ಮಾಡುವ ಒಂದು ಪ್ರಯತ್ನ ಕೂಡ ಮಾಡಿದ್ರಾ? ಮರಿ ಮಾಡಿ ಪ್ರಯತ್ನ ಮಾರಾಟ ಮಾಡಬೇಕು ಹೇಳೋ ಉದ್ದೇಶದಲ್ಲಿ ಸಾಕಿದ್ದಲ್ಲ. ಕೆಲವು ಸಲ ಮರಿ ಇರುತ್ತೆ ನಮ್ಮ ಫ್ರೆಂಡ್ಸ್ ಒಳಗೆ, ಯಾರಿಗಾದ್ರೂ ಹಾಗೆ ಕೊಡ್ತಾ ಇರುತ್ತೆ. ಮತ್ತೆ ಮರಿ ಇಡದಾಗೆ ಅವುಗಳಿಗೆ ಶಸ್ತ್ರಚಿಕಿತ್ಸೆನು ಮಾಡಿದೆ ಸರ್. ಈ ನಾಯಿ 5-6 ವೆರೈಟಿಯ ಬಗ್ಗೆ ನೀವು ಹೇಳಿದ್ರಿ, ಇವುಗಳಲ್ಲಿ ಹೆಚ್ಚು ಫ್ರೆಂಡ್ಲಿ ಆಗಿರುವಂತಹ ನಾಯಿ ಮರಿ ಯಾವ? ಲ್ಯಾಬ್ರಡಾರ್ ತುಂಬಾ ಫ್ರೆಂಡ್ಲಿ ಆಗಿರುವ ನಾಯಿ ಸರ್, ಅದು ಮನುಷ್ಯರ ಹತ್ರ ಭಾರಿ ಪ್ರೀತಿ. ಅಂದ್ರೆ ಒಂದು ಮಗುವಿನ ತರ ಅವುಗಳ ಮನಸ್ಸು. ಮತ್ತೆ ಡ್ಯಾಶ್ ಹ್ಯಾಂಡು ಹಾಗೆ, ಅದನ್ನು ಹಾಗೆ ಬರೀ ಫ್ರೆಂಡ್ಲಿ. ಮತ್ತೆ ಎಲ್ಲ ನಾಯಿ ಫ್ರೆಂಡ್ಲಿ ಬರ್ತದೆ ನಾವು ಅವುಗಳನ್ನು ನೋಡಿಕೊಳ್ಳುವ ರೀತಿಯಲ್ಲಿ ಇರೋದು. ನಾವು ಅದಕ್ಕೆ ಫ್ರೆಂಡ್ಲಿ ಅಂತ ರಿಲೇಷನ್ಶಿಪ್ ಕೊಟ್ರೆ ಅವು ಫ್ರೆಂಡ್ಲಿ ಆಗಿ ಆಗುತ್ತೆ. ಅದು ಎಷ್ಟು ಅಗ್ರೆಸಿವ್ ನಾಯಿ ಇದ್ರೂ ಅದು ಫ್ರೆಂಡ್ಲಿ ಆಗಿ ಆಗುತ್ತೆ, ನಮ್ಮ ಕೈಯಲ್ಲಿ ಇರೋದು ಸರ್. ನಾಯಿಯ ಭಾಷೆಯನ್ನು ಅರ್ಥ ಮಾಡಿಕೊಳ್ಳೋದು ಹೇಗೆ ಅಂತ? ನಾಯಿಯ ಜೊತೆ ಒಬ್ಬ ಮನುಷ್ಯ ಮಾತಾಡ್ಬೇಕಾದ್ರೆ ಮನುಷ್ಯ ನಾಯಿ ಆಗಬೇಕು, ಅವ ನಾಯಿ ಆದಾಗ ಅವನಿಗೆ ಅದರ ಭಾಷೆ ಗೊತ್ತಾಗುತ್ತೆ. ಅಂದ್ರೆ ಅವುಗಳ ಭಾಷೆಯನ್ನು ಅರ್ಥ ಮಾಡ್ಲಿಕ್ಕೆ ಅವನು ಆ ನಾಯಿಯಾಗಿ ಇನ್ವಾಲ್ವ್ ಆಗ್ಬೇಕು. ಇದನ್ನ ಹಂದಿ, ಹಂದಿ ಅಂತ ಹೇಳಿದ್ರೆ ಎಲ್ಲರೂ ದೂರುವಂತ ಒಂದು ಪ್ರಾಣಿ. ಹಂದಿ ಶೆಡ್ ತೊಳಿಬೇಕಾದ್ರೆ ಹಂದಿ ಹಣ ಆಚೆ ಹೋಗುವಂತ ಇದ್ರೆ ಆಚೆ ಹೋಗ್ತದೆ, ಈಚೆ ಬಂದು ಈಚೆ. ಯಾವ ರೀತಿ ದನಗಳು ಈಚೆ ಆಚೆ ಹೋಗ್ತವೆ ಅದೇ ರೀತಿ ಅವುಗಳು ಕೂಡ ಹೋಗ್ತವೆ. ವಿಚಾರ ಇರುವುದಷ್ಟೇ, ನಾವು ಅದರಲ್ಲಿ ಪ್ರೀತಿ ಕೊಡಬೇಕು. ಮತ್ತೆ ಪ್ರಾಣಿಗಳು ಮನುಷ್ಯರ ಮನಸ್ಸನ್ನು ಓದ್ತವೆ, ಅವುಗಳಿಗೆ ಓದುವಂತ ಶಕ್ತಿ ಇದೆ. ಇವ ಯಾವ ರೀತಿಯ ಮನುಷ್ಯ ಅಂತ, ಇವ ಹೆದರುಬುಕ್ಕಾದ್ರೆ ಅವನನ್ನು ಆಗ್ಲೇ ಓಡಿಸ್ತೇವೆ, ಇವ ಸ್ವಲ್ಪ ಧೈರ್ಯದವಾದ್ರೆ ಅವರು ಸುಮ್ಮನೆ ಇರ್ತೇವೆ, ಇವ ಸ್ವಲ್ಪ ಫ್ರೆಂಡ್ಲಿ ಆಗುವವಾದ್ರೆ ಅವರು ಫ್ರೆಂಡ್ಲಿ ಆಗ್ತವೆ. ಮನುಷ್ಯರಿಗೆ, ಮನುಷ್ಯರಿಗಿಂತ ಪ್ರಾಣಿಗಳಿಗೆ ಮನುಷ್ಯರ ಮನಸ್ಸನ್ನು ಓದುವ ಶಕ್ತಿ ತುಂಬಾ ಇದೆ ಸರ್. ಆ ನಾಯಿಗಳಿಗೆ ಕಾಲಕಾಲಕ್ಕೆ ಕೊಡಬೇಕಾಗಿರುವಂತಹ ಲಸಿಕೆಯ ಬಗ್ಗೆ ಹೇಳಿ, ಯಾವ ರೀತಿ ಮುಂಜಾಗ್ರತೆ ಕ್ರಮವನ್ನು ಅನುಸರಿಸಬೇಕು? ನಾವು ಯಾವುದೇ ರೀತಿಯ ನಾಯಿಗಳಿಗೆ ಸಮಸ್ಯೆ ಆದಾಗ ನಾವು ಅವರನ್ನು ದೇವ್ರು ಅಂತ ಹೇಳಿ ಪೂಜಿಸುವುದು. ಮನೋಹರ್ ಉಪಾಧ್ಯಾಯ ಅಂತ ಮಂಗಳೂರಲ್ಲಿ ವೆಟರ್ನರಿ ಡಾಕ್ಟರ್ ಇದ್ದಾರೆ, ನಾವು ಅವರನ್ನು ದೇವ್ರು ಅಂತಲೇ ಪೂಜಿಸುವ. ನಾವು ಕೋಳಿದಿರ್ಲಿ, ಹಂದಿ ಅಥವಾ ನಾಯಿಗೆ ಯಾವುದಕ್ಕೆ ಏನು ಸಮಸ್ಯೆ ಆದ್ರೂ ನಾವು ಅವ್ರ ಹತ್ರನೇ ಕನ್ಸಲ್ಟೇಷನ್ ತಗೊಳ್ಳೋದು. ಅವರು ಸೂಕ್ತವಾದ ಅದಕ್ಕೆ ಬೇಕಾಗುವಂತ ಪರಿಹಾರವನ್ನು ಕೊಡ್ತಾರೆ, ಇಂಜೆಕ್ಷನ್ ಎಲ್ಲ ಕೊಡ್ತಾರೆ, ಎಲ್ಲ ರೀತಿಯ ವ್ಯಾಕ್ಸಿನ್ ಅವ್ರು ಹೇಳಿದಾಗೆ ನಾವು ಮಾಡ್ತಾ ಇದ್ದೀವಿ. ಪ್ರತಿ ವರ್ಷವೂ ಕೂಡ ಈಗ ಆಂಟಿರಾಬಿಸ್ ಅಂತದೆಲ್ಲ ಕೊಡ್ತಾ ಇದ್ದೇವೆ, ವರ್ಷಕ್ಕೊಮ್ಮೆ ಕೊಡ್ತಾ ಇದ್ದೇವೆ ಸರ್. ಆಂಟಿರಾಬಿಸ್ ಕೊಡ್ತಾ ಇರ್ತೇವೆ, ಮತ್ತೆ ಹುಳಕ್ಕೆ ಮದ್ದು, ಹಾಗೆ ಬೇರೆ ಬೇರೆ ರೀತಿಯ ವ್ಯಾಕ್ಸಿನ್ ಅವರ ಮುಖಾಂತರನೇ ಕೊಡ್ತಾ ಇರೋದು. ಬಹಳ ಸಂತೋಷ ದೇವಿ ಪ್ರಸಾದ್ ಅವರೇ. ಬೇರೆ ಬೇರೆ ಹವ್ಯಾಸವನ್ನು ಇಟ್ಟುಕೊಂಡು ನೀವು ಕೃಷಿಯನ್ನ ಮಾಡ್ತಾ ಇದ್ರಿ, ಜೊತೆಗೆ ಇದು ಮೀನು ಸಾಕಣೆ ಆಗ್ಬೋದು, ಹಂದಿ ಸಾಕಣೆ, ಕೋಳಿ ಸಾಕಣೆ, ಜೇನು ಸಾಕಣೆ, ಎಲ್ಲವನ್ನು ಕೂಡ ನೀವು ಇಟ್ಕೊಂಡಿದ್ರಿ. ನಿಮ್ಮ ಅನುಭವವನ್ನು ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಸರ್, ಧನ್ಯವಾದ. ಇದುವರೆಗೆ ಅಡಿಕೆ ಬೆಳೆಯ ಸಮಗ್ರ ಕೃಷಿ ಕುರಿತು ಬಾನುಲಿ ಸರಣಿಯಲ್ಲಿ ಮಿಶ್ರ ಕೃಷಿ ಹಾಗೂ ಮಳೆ ನೀರ ಕೊಯ್ಲಿನ ಅನುಭವ, ಈ ಕುರಿತು ಬೆಳ್ತಂಗಡಿಯ ದೇವಿ ಪ್ರಸಾದ್ ಅವರ ಜೊತೆ ಮಾತುಕತೆ ಕೇಳಿದಿರಿ. ಇದೀಗ ಕೇಳಿ ಕೃಷಿ ಮಾಹಿತಿ. ಸಾಮಾನ್ಯವಾಗಿ ಕೊಕ್ಕೋ ಬೆಳೆಯನ್ನು ಅಡಿಕೆ ಮತ್ತು ತೆಂಗಿನ ತೋಟಗಳಲ್ಲಿ ಬೆಳೆಯಲಾಗುತ್ತದೆ. ಹಾಗಾಗಿ ಮುಖ್ಯ ಬೆಳೆಗೆ ಹಾನಿಯಾಗದ ಹಾಗೆ ಮಾಡುವುದಕ್ಕೆ ಕೊಕ್ಕೋ ಗಿಡದ ಆಕಾರ ಮತ್ತು ಹರಡುವಿಕೆಯನ್ನು ನಿಯಂತ್ರಣದಲ್ಲಿ ಇಡಬೇಕು. ಇದಕ್ಕಾಗಿ ಸೂಕ್ತ ಹಾಗೂ ಕ್ರಮಬದ್ಧ ಸವರುವಿಕೆ ಈ ಬೆಳೆಯಲ್ಲಿ ಅತಿ ಅವಶ್ಯ. ಸವರುವಿಕೆಯನ್ನು ಸಾಮಾನ್ಯವಾಗಿ ಜುಲೈ ಆಗಸ್ಟ್ ತಿಂಗಳಲ್ಲಿ ಮಾಡಬೇಕಾಗ್ತದೆ. ಇಲ್ಲಿ ಎರಡು ರೀತಿಯ ಸವರುವಿಕೆಯನ್ನು ನಾವು ಗಮನಿಸಬಹುದು. ಗಿಡಗಳಿಗೆ ಆಕಾರ ಕೊಡುವಂತಹದ್ದು ಒಂದು ವಿಧ. ಹೊಸ ಸಸಿಗಳಲ್ಲಿ ಗಿಡದ ಎತ್ತರವನ್ನು ನಿರ್ಧರಿಸುವುದಕ್ಕೆ ಈ ಸವರುವಿಕೆ ಸಹಾಯ ಮಾಡುತ್ತದೆ. ಕೊಕ್ಕೋ ಕಾಂಡವು 1-2 ಮೀಟರ್ ಎತ್ತರದವರೆಗೆ ಬೆಳೆದ ಮೇಲೆ ಕವಲು ಓಡಿದರೆ ತೋಟದಲ್ಲಿ ವಿವಿಧ ಕೆಲಸಗಳಿಗೆ ಅನುಕೂಲವಾಗ್ತದೆ. ಸ್ಪ್ರಿಂಕ್ಲರ್ ನೀರನ್ನು ಅಳವಡಿಸುವುದಕ್ಕೂ ಕೂಡ ಅನುಕೂಲವಾಗ್ತದೆ. ಈ ಸವರುವಿಕೆಯು ಕೊಕ್ಕೋ ಗಿಡದಲ್ಲಿ ಕವಲು ಒಡೆಯುವ ಎತ್ತರ ಮತ್ತು ಕವಲುಗಳ ಸಂಖ್ಯೆಗಳನ್ನು ನಿರ್ಧರಿಸುವುದಕ್ಕೆ ಸಹಾಯ ಮಾಡುತ್ತದೆ. ಪ್ರಬುದ್ಧ ಗಿಡಗಳಲ್ಲಿ ಸವರುವಿಕೆಯಲ್ಲಿ ಎರಡು ವಿಧಗಳಿವೆ. ನೈರ್ಮಲ್ಯತಾ ಸವರುವಿಕೆ ಮತ್ತು ರಚನಾ ಸವರುವಿಕೆ. ನೈರ್ಮಲ್ಯತಾ ಸವರುವಿಕೆ ಅಂತಂದರೆ ರೋಗಪೀಡಿತವಾಗಿರುವಂತಹದ್ದು ಹಾಗೂ ಅನುಪಯುಕ್ತ ಕೊಂಬೆಗಳನ್ನು ತೆಗೆದು ಗಿಡಗಳು ಆರೋಗ್ಯದಿಂದ ಇರುವ ಹಾಗೆ ನೋಡಿಕೊಳ್ಳುವುದಕ್ಕೆ ಈ ಸವರುವಿಕೆ ಸಹಾಯ ಮಾಡುತ್ತದೆ. ಇದರಲ್ಲಿ ಕಾಂಡದಿಂದ ಹೊರಡುವಂತಹ ಉಪರೆಂಬೆಗಳನ್ನು ತೆಗೆಯುವುದು, ಸತ್ತ ರೆಂಬೆಗಳನ್ನು ತೆಗೆಯುವಂತಹದ್ದು, ಕಾಂಡಕ್ಕೆ ಸುತ್ತಿಕೊಳ್ಳುವ ಗಿಡ ಮತ್ತು ಬಳ್ಳಿಗಳನ್ನು ತೆಗೆಯುವುದು, ಇರುವೆಯ ಗೂಡುಗಳನ್ನು ತೆಗೆಯುವುದು, ರೋಗ ಪೀಡಿತವಾಗಿರುವುದು ಹಾಗೂ ಇಲಿ ಅಳಿಲುಗಳು ತಿಂದು ಹಾಕಿರುವಂತಹ ಕಾಯಿಗಳನ್ನು ತೆಗೆಯುವಂತಹದ್ದು ಒಳಗೊಂಡಿದೆ. ಇನ್ನು ಎರಡನೆಯ ವಿಧಾನ ಅಂತಂದರೆ ರಚನಾ ಸವರುವಿಕೆ. ಗಿಡದ ಹರಡುವಿಕೆಯನ್ನು ನಿಯಂತ್ರಿಸುವುದಕ್ಕೆ ಮತ್ತು ಗಿಡದ ಆಕಾರ ಮತ್ತು ಗಾತ್ರವನ್ನು ರಕ್ಷಿಸುವುದಕ್ಕೆ ಈ ಸವರುವಿಕೆ ಸಹಾಯ ಮಾಡುತ್ತದೆ. ಉತ್ತಮ ಉತ್ಪಾದಕತೆಯನ್ನು ಪಡೆಯುವುದಕ್ಕೆ ಸೂಕ್ತ ಹರಡುವಿಕೆ ಮತ್ತು ಗಾತ್ರ ಅತಿ ಅವಶ್ಯ. ದೊಡ್ಡ ರೆಂಬೆಗಳನ್ನು ಕತ್ತರಿಸಿದಾಗ ಕತ್ತರಿಸಿದ ಭಾಗಕ್ಕೆ ಶಿಲೀಂಧ್ರನಾಶಕವನ್ನು ಹಚ್ಚಬೇಕು. ಇದರಿಂದ ಕತ್ತರಿಸಿದ ಭಾಗದಿಂದ ಗಿಡಕ್ಕೆ ರೋಗ ತಗುಲುವುದನ್ನು ತಡೆಗಟ್ಟಬಹುದು. ಕಾಂಡದಿಂದ ಹೊರಡುವಂತಹ ಉಪರೆಂಬೆಗಳನ್ನು ಮೇಲಿಂದ ಮೇಲೆ ತೆಗಿತಾ ಇರಬೇಕು. ಸಾಮಾನ್ಯವಾಗಿ ಸವರುವಿಕೆಯನ್ನು ಗಿಡದಲ್ಲಿ ಬೆಳೆ ಇಲ್ಲದ ಸಂದರ್ಭದಲ್ಲಿ ಮಾಡಬೇಕಾಗ್ತದೆ. ಬೀಜದಿಂದ ಬೆಳೆಸಿರುವಂತಹ ಸಸಿಗಳಲ್ಲಿ ಸವರುವಿಕೆ ಮಾಡುವಂತಹದ್ದು ಕೂಡ ಒಂದು ವಿಧ. ಮೊದಲು ಕವಲು ಒಡೆಯುವ ಭಾಗ ಸುಮಾರು 1-2 ಮೀಟರ್ ಎತ್ತರದಲ್ಲಿ ಇರಬೇಕು. 3-4 ಕವಲುಗಳನ್ನು ಮಾತ್ರ ಉಳಿಸಿಕೊಳ್ಳಬೇಕು. ಅಡಿಕೆ ತೋಟಗಳಲ್ಲಿ ಕೊಕ್ಕೋದ ಎತ್ತರ ಮೊದಲ ಕವಲು ಒಡೆಯುವ ಭಾಗಕ್ಕೆ ಸೀಮಿತವಾಗಿರಬೇಕು. ತೆಂಗಿನ ತೋಟಗಳಲ್ಲಿ 2 ಕವಲು ಒಡೆಯುವ ಭಾಗಗಳನ್ನು ಉಳಿಸಿಕೊಳ್ಳಬಹುದು. ಗಿಡದ ಹರಡುವಿಕೆ ಕೊಡೆಯ ಆಕಾರದಲ್ಲಿದ್ದು ಸುಮಾರು 3.8-4 ಮೀಟರ್ ಸುತ್ತಳತೆ ಮತ್ತು 2.7 ಮೀಟರ್ ಎತ್ತರವನ್ನು ಹೊಂದಿರಬೇಕಾಗ್ತದೆ. ಇನ್ನು ಕಸಿ ಗಿಡಗಳಲ್ಲಿ ಸವರುವಿಕೆ. ನಾಟಿ ಮಾಡಿದ 1 ವರ್ಷದ ನಂತರ ಪ್ರಾಥಮಿಕ ಸವರುವಿಕೆಯಿಂದ 1 ಅಥವಾ 2 ಮುಖ್ಯ ಕಾಂಡಗಳನ್ನು ಮಾತ್ರ ಉಳಿಸಿಕೊಳ್ಳಬೇಕು. ಬಾಗಿದ ಹಾಗೂ ಒಳಭಾಗಕ್ಕೆ ಬೆಳೀತಾ ಇರುವಂತಹ ರೆಂಬೆಗಳನ್ನು ಕತ್ತರಿಸಿ ಹಾಕಬೇಕು. ದ್ವಿತೀಯ ಹಂತದ ಸವರುವಿಕೆಯನ್ನು ಗಿಡಕ್ಕೆ ಸೂಕ್ತವಾದಂತಹ ಆಕಾರವನ್ನು ಕೊಡುವುದಕ್ಕೆ ಬಳಸಲಾಗ್ತದೆ. ಗಿಡದ ಹರಡುವಿಕೆ ಕೊಡೆಯ ಆಕಾರದಲ್ಲಿದ್ದು ಸುಮಾರು 3.8-4 ಮೀಟರ್ ಸುತ್ತಳತೆ ಹಾಗೂ 2.7 ಮೀಟರ್ ಎತ್ತರವನ್ನು ಹೊಂದಿರಬೇಕಾಗ್ತದೆ. ಕೊಕ್ಕೋ ಬೆಳೆಯಲ್ಲಿ ಸಸ್ಯ ಸಂರಕ್ಷಣೆಯೂ ಕೂಡ ಅಷ್ಟೇ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ. ಭಾರತದಲ್ಲಿ ಕೊಕ್ಕೋ ಬೆಳೆಯಲ್ಲಿ ಸುಮಾರು 50ಕ್ಕೂ ಹೆಚ್ಚು ಕೀಟಗಳನ್ನು ದಾಖಲಿಸಲಾಗಿದೆ. ಅವುಗಳಲ್ಲಿ ಕೆಲವೊಂದು ಪ್ರಮುಖವಾದಂತಹ ಕೀಟಗಳಿವೆ. ಹಿಟ್ಟು ತೆಗಣೆ ಎನ್ನುವಂತಹದ್ದು ಕೊಕ್ಕೋದಲ್ಲಿ ಕಂಡುಬರುವ ಪ್ರಮುಖವಾದಂತಹ ಕೀಟ. ಎಳೆಯ ಮತ್ತು ಪ್ರಬುದ್ಧ ಹೆಣ್ಣು ಕೀಟಗಳು ಎಳೆಯ ಕಾಂಡ, ಹೂಗಳು, ಎಳೆ ಮತ್ತು ಬಲಿತಿರುವಂತಹ ಕಾಯಿಗಳಿಂದ ರಸವನ್ನು ಹೀರ್ತವೆ. ಈ ಕೀಟದ ಬಾಧೆಗೆ ಒಳಗಾಗಿರುವಂತಹ ಸಣ್ಣ ಸಸ್ಯಗಳು ಕುಂಠಿತ ಬೆಳವಣಿಗೆಯನ್ನು ತೋರಿಸುತ್ತವೆ ಹಾಗೂ ಬೇಡದ ಎತ್ತರದಲ್ಲಿ ಹೆಚ್ಚು ಕವಲುಗಳನ್ನು ಹೊಂದಿರುತ್ತವೆ. ಎಳೆಕಾಯಿಗಳು ಸೊರಗಿ ಹೋಗ್ತವೆ. ಬೇಸಿಗೆಯಲ್ಲಿ ಈ ಕೀಟದ ಉಪಟಳ ಹೆಚ್ಚಿನ ಪ್ರಮಾಣದಲ್ಲಿ ಕಂಡುಬರುತ್ತದೆ. ಕೀಟಗಳು ಹೆಚ್ಚಾಗಿ ಕಂಡುಬರುವ ಕಡೆ 50 ಮಿಲಿಲೀಟರ್ ಪೆಂಥಿಯಾನ್ ಅಥವಾ 160 ಮಿಲಿಲೀಟರ್ ಡೈಮಿಥೋಯೇಟ್, ಇವುಗಳಲ್ಲಿ ಯಾವುದಾದರೂ ಒಂದು ಕೀಟನಾಶಕವನ್ನು 100 ಲೀಟರ್ ನೀರಿನಲ್ಲಿ ಮಿಶ್ರಣ ಮಾಡಿ ಸಿಂಪಡಿಸಬೇಕಾಗ್ತದೆ. 30 ದಿವಸಗಳ ನಂತರ ಕೀಟದ ಬಾಧೆ ಕಂಡುಬಂದಲ್ಲಿ ಮತ್ತೊಮ್ಮೆ ಸಿಂಪರಣೆಯನ್ನು ಕೈಗೊಳ್ಳಬೇಕು. ಟಿ ಸೊಳ್ಳೆ ಅಥವಾ ಟಿ ಮಸ್ಕಿಟೋ, ಈ ಕೀಟವು ಸಾಮಾನ್ಯವಾಗಿ ಕಾಯಿಗಳನ್ನು ಹಾಳು ಮಾಡುತ್ತವೆ. ಕೀಟವು ರಸ ಹೀರಿದ ಸ್ಥಳದಲ್ಲಿ ಕಂದು ಬಣ್ಣದ ವೃತ್ತಾಕಾರದ ಚುಕ್ಕಿಗಳು ಕಂಡುಬರಬಹುದು. ದಿನ ಕಳೆದ ಹಾಗೆ ಈ ಚುಕ್ಕಿಗಳು ಕಪ್ಪು ಬಣ್ಣಕ್ಕೆ ತಿರುಗುತ್ತವೆ. ಕಾಯಿಯ ಮೇಲೆ ಬಹಳಷ್ಟು ಕಡೆಗಳಲ್ಲಿ ರಸವನ್ನು ಹೀರುವುದರಿಂದ ಕಾಯಿಯು ತನ್ನ ಆಕಾರವನ್ನು ಕಳೆದುಕೊಳ್ಳುತ್ತದೆ. ಹಾಗೆಯೇ ಕಾಂಡ ಕೊರೆಯುವಂತಹ ಹುಳದ ಬಾಧೆಯು ಕೂಡ ಬಾಧಿಸಬಹುದು. ಕೆಂಪು ಬಣ್ಣದ ಈ ಕೀಟವು ರೆಂಬೆ ಮತ್ತು ಕಾಂಡಗಳಲ್ಲಿ ಕಂಡುಬರುತ್ತದೆ. ಕೀಟದ ಬಾಧೆಗೆ ತುತ್ತಾದ ರೆಂಬೆ ಹಾಗೂ ಕಾಂಡದ ಮೇಲ್ಭಾಗ ಒಣಗುತ್ತದೆ. ಕೀಟದ ಬಾಧೆಗೆ ತುತ್ತಾಗಿರುವಂತಹ ಕಾಂಡವನ್ನು ಕತ್ತರಿಸಿ ನಾಶಪಡಿಸುವುದರಿಂದ ಈ ಕೀಟವನ್ನು ಸಮರ್ಪಕವಾಗಿ ನಿಯಂತ್ರಿಸಬಹುದು. ಇದಲ್ಲದೆ ಕೀಟಬಾಧೆ ಇರುವ ಭಾಗಕ್ಕೆ ಕಾರ್ಬರಿಲ್ ಮುಲಾಮನ್ನು 20 ಗ್ರಾಂ ಲೀಟರ್ ನೀರಿನಲ್ಲಿ ಬೆರಗಿಸಿ ಇವುಗಳನ್ನು ಕಾಂಡಕ್ಕೆ ಹಚ್ಚಬೇಕು. ಈ ಕೀಟದ ಬಾಧೆಯನ್ನು ನಿಯಂತ್ರಿಸಬಹುದು. ಸಸ್ಯ ಹೇನು ಎನ್ನುವಂತಹದ್ದು ಎಳೆಯ ಎಲೆಯ ಕೆಳಭಾಗ ಹಾಗೂ ಮೃದುವಾದ ಕಾಂಡ, ಮೊಗ್ಗು ಮತ್ತು ಎಳೆಯ ಕಾಯಿಗಳಿಗೆ ಗುಂಪಾಗಿ ಇವು ಕಂಡುಬರುತ್ತವೆ. ತೀವ್ರ ಬಾಧೆಯಿದ್ದಲ್ಲಿ ಹೂಗಳು ಬಿದ್ದು ಹೋಗಬಹುದು ಮತ್ತು ಎಲೆಗಳು ಸುರುಟಿಕೊಳ್ಳಬಹುದು. ಈ ಕೀಟದ ನಿಯಂತ್ರಣಕ್ಕೆ 160 ಮಿಲಿಲೀಟರ್ ಡೈಮಿಥೋಯೇಟ್ ಕೀಟನಾಶಕವನ್ನು 100 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆಯನ್ನು ಕೈಗೊಳ್ಳಬೇಕು. ಹಾಗೆಯೇ ಎಲೆ ತಿನ್ನುವ ಹುಳುಗಳು ಕೂಡ ಬಾಧೆಯನ್ನು ಉಂಟು ಮಾಡಬಹುದು. ಇವುಗಳಲ್ಲಿ ಕೋಶದ ಹುಳು, ಕಂಬಳಿ ಹುಳು ಹಾಗೂ ಕುಣಿಕೆ ಹುಳುಗಳು ಸೇರ್ತವೆ. ಇವು ಎಳೆಯ ಎಲೆಗಳು, ಕಾಂಡಗಳು ಹಾಗೂ ಕಾಯಿಯ ಹಸಿರು ಸಿಪ್ಪೆಯನ್ನು ತಿಂತಾ ಇರ್ತವೆ. ಸಣ್ಣ ಸಸ್ಯಗಳಲ್ಲಿ ಇವು ತೀವ್ರವಾಗಿ ಎಲೆಗಳನ್ನು ನಾಶ ಮಾಡಬಹುದು. ಇವುಗಳಿಂದ ಹಾನಿ ತೀವ್ರವಾಗಿದ್ದಲ್ಲಿ ಸುಮಾರು 16 ಮಿಲಿಲೀಟರ್ ಡೈಮಿಥೋಯೇಟ್ ಕೀಟನಾಶಕವನ್ನು 10 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆಯನ್ನು ಕೈಗೊಳ್ಳಬೇಕಾಗ್ತದೆ. ಹಾಗೆಯೇ ಕೊಕ್ಕೋ ಕಾಯಿಯನ್ನು ತಿನ್ನುವಂತಹ ಇಲಿ, ಹೆಗ್ಗಣ ಹಾಗೂ ಅಳಿಲು, ಇವು ಕೂಡ ಸಾಕಷ್ಟು ಸಮಸ್ಯೆಯನ್ನು ಉಂಟು ಮಾಡುತ್ತವೆ. ಕಾಯಿಯ ತೊಟ್ಟಿನ ಭಾಗವನ್ನು ತಿಂದು ಹಾಳು ಮಾಡುತ್ತವೆ ಇಲಿಗಳು. ಬಲಿಯದ ಹಾಗೂ ಬಲಿತ ಕಾಯಿಗಳನ್ನು ನಾಶ ಮಾಡುತ್ತವೆ. ರೆಂಬೆಗಳ ಮೇಲೆ ಸುಮಾರು 10 ಗ್ರಾಂನಷ್ಟು ಇಲಿ ಪಾಷಾಣವನ್ನು ಇಟ್ಟು ಇವುಗಳನ್ನು ಹತೋಟಿ ಮಾಡಬಹುದು. ಅಥವಾ ಇಲಿಯ ಬೋನುಗಳಾಗ್ಬೋದು ಅಥವಾ ಇಲಿಯ ಕತ್ತರಿಯಾಗ್ಬೋದು, ಇವುಗಳನ್ನು ಇಟ್ಟು ಇಲಿಗಳನ್ನು ನಿಯಂತ್ರಿಸಬೇಕಾಗ್ತದೆ. ಅಳಿಲು ಕೂಡ ಇನ್ನೊಂದು ಪ್ರಮುಖವಾದಂತಹ ಶತ್ರು. ಕಾಯಿಯ ಮಧ್ಯಭಾಗವನ್ನು ತಿಂದು ಹಾಳು ಮಾಡ್ತವೆ. ಬಲಿತ ಕಾಯಿಗಳನ್ನು ಮಾತ್ರ ಇವು ನಾಶ ಮಾಡ್ತವೆ. ಮರದ ಅಥವಾ ತಂತಿಯ ಬೋನುಗಳಲ್ಲಿ ತೆಂಗಿನಕಾಯಿಯ ತುಂಡನ್ನು ಇಟ್ಟು ಇವುಗಳನ್ನು ನಿಯಂತ್ರಿಸಬೇಕಾಗ್ತದೆ. ಹಾಗೆಯೇ ಕೊಕ್ಕೋ ಗಿಡಗಳಿಗೆ ಪ್ರಮುಖವಾಗಿ ಬಾಧಿಸುವಂತಹ ರೋಗಗಳನ್ನು ಕೂಡ ನಿರ್ವಹಣೆ ಮಾಡಬೇಕಾಗ್ತದೆ. ಪ್ರಮುಖವಾಗಿ ಕಪ್ಪು ಕಾಯಿ ರೋಗ ಅಥವಾ ಕಾಯಿ ಕೊಳೆಯುವಂತಹ ರೋಗ, ಇದು ಜುಲೈ ಆಗಸ್ಟ್ ತಿಂಗಳಲ್ಲಿ ಹೆಚ್ಚಾಗಿ ಕಂಡುಬರುವಂತಹದ್ದು. ಎಲ್ಲ ಪ್ರಾಯದ ಕೊಕ್ಕೋ ಕಾಯಿಗಳ ಮೇಲ್ಮೈಯ ಮೇಲೆ ಯಾವುದೇ ಭಾಗದಲ್ಲಿ ಈ ರೋಗವನ್ನು ನಾವು ಗುರುತಿಸಬಹುದು. ದಂಶಕಗಳಿಂದ, ಕೀಟಗಳಿಂದ ಹಾಗೂ ಕೊಯ್ಯುವ ಸಮಯದಲ್ಲಿ ಅಥವಾ ಇನ್ಯಾವುದೇ ಕೃಷಿ ಚಟುವಟಿಕೆಯಿಂದ ಕಾಯಿಗೆ ಗಾಯವಾದಲ್ಲಿ ಈ ರೋಗ ಬರುವಂತಹ ಸಾಧ್ಯತೆಯೂ ಕೂಡ ಹೆಚ್ಚಾಗಿರುತ್ತದೆ. ಕಂದು ಬಣ್ಣದ ಚುಕ್ಕೆಯಿಂದ ಪ್ರಾರಂಭವಾಗುವ ಈ ರೋಗವು ಸ್ವಲ್ಪವೇ ಸಮಯದಲ್ಲಿ ಕಾಯಿಯ ಸಂಪೂರ್ಣ ಮೇಲ್ಮೈಯನ್ನು ಆವರಿಸಿಕೊಳ್ಳಬಹುದು. ರೋಗ ಹೆಚ್ಚಾದ ಹಾಗೆ ಶಿಲೀಂಧ್ರದ ಬೀಜ ಕಣಗಳು ಕಾಯಿಯ ಮೇಲ್ಮೈಯಲ್ಲಿ ಬೆಳೀತವೆ. ಕೊನೆಯಲ್ಲಿ ಕಾಯಿಗಳು ಕಂದು ಬಣ್ಣದಿಂದ ಕಪ್ಪು ಬಣ್ಣಕ್ಕೆ ತಿರುಗುತ್ತವೆ. ಒಳಗಿನ ಅಂಗಾಂಶ ಮತ್ತು ಬೀಜಗಳು ಬಣ್ಣವನ್ನು ಕಳೆದುಕೊಳ್ಳುತ್ತವೆ. ಹಣ್ಣಾಗ್ತಾ ಇರುವಂತಹ ಕಾಯಿಗಳು ರೋಗಕ್ಕೆ ತುತ್ತಾದರೆ ಅವುಗಳಲ್ಲಿರುವಂತಹ ಬೀಜಗಳು ಸಿಪ್ಪೆಯಿಂದ ಬೇರ್ಪಟ್ಟಿರುವುದರಿಂದ ಈ ರೋಗದಿಂದ ತಪ್ಪಿಸಿಕೊಳ್ಳುತ್ತವೆ. ಹಾಗಾಗಿ ಸಮಯಕ್ಕೆ ಸರಿಯಾಗಿ ಅಂತಹ ಕಾಯಿಗಳನ್ನು ಕೊಯ್ಯುವುದರಿಂದ ಆ ಬೀಜಗಳನ್ನು ಉಳಿಸಿಕೊಳ್ಳಬಹುದು. ಈ ರೋಗದ ನಿಯಂತ್ರಣಕ್ಕೆ 1% ಬೋರ್ಡೋ ದ್ರಾವಣವನ್ನು ಸಿಂಪಡಣೆ ಮಾಡಬೇಕು. ರೋಗಬಾಧಿತವಾಗಿರುವಂತಹ ಕಾಯಿಗಳನ್ನು ಕಾಲಕಾಲಕ್ಕೆ ಕೊಯ್ದು ನಾಶ ಮಾಡಬೇಕು. ಇದರಿಂದಾಗಿ ರೋಗದ ತೀವ್ರತೆ ಹಾಗೂ ಹರಡುವುದನ್ನು ತಪ್ಪಿಸಬಹುದು. ಶಿಫಾರಸು ಮಾಡಿದ್ದಕ್ಕಿಂತ ಹೆಚ್ಚು ಮರಗಳು ಹಾಗೂ ದಟ್ಟ ನೆರಳು ಇದ್ದಲ್ಲಿ ಈ ರೋಗದ ಬಾಧೆಯು ಕೂಡ ಜಾಸ್ತಿ ಆಗ್ತದೆ. ಹಾಗಾಗಿ ನೆರಳು ನಿಯಂತ್ರಣ ಮಾಡುವುದು ಕೂಡ ಇನ್ನೊಂದು ಪ್ರಮುಖವಾದಂಥ ಕೆಲಸ. ಕಜ್ಜಿ ರೋಗ ಎನ್ನುವಂತಹದ್ದು ಇನ್ನೊಂದು ಪ್ರಮುಖವಾದಂತಹ ರೋಗ. ಕವಲು ಒಡೆಯುವ ಜಾಗ ಹಾಗೂ ಕವಲುಗಳ ಮೇಲೆ ಹಾಗೂ ಕಾಂಡದಲ್ಲಿಯೂ ಕೂಡ ಈ ರೋಗ ಕಂಡುಬರಬಹುದು. ಪ್ರಾರಂಭದಲ್ಲಿ ಇದು ತೊಗಟೆಯ ಹೊರಭಾಗದಲ್ಲಿ ಬೂದು ಮಿಶ್ರಿತ ಕಂದು ಬಣ್ಣದ ವಿಶಿಷ್ಟ ಚಿಹ್ನೆಯಾಗಿ ಕಂಡುಬರಬಹುದು. ನಂತರ ಈ ಭಾಗದಿಂದ ಕೆಂಪು ಮಿಶ್ರಿತ ಕಂದು ಬಣ್ಣದ ರಸವು ಒಸರ್ತಾ ಇರ್ತದೆ. ಅಲ್ಲಿಯೇ ಒಣಗಿ ತುಕ್ಕು ಹಿಡಿದ ಹಾಗೆ ಕಾಣುತ್ತದೆ. ಒಳಭಾಗದ ಅಂಗಾಂಶಗಳು ಕೊಳೆತು ಕೆಂಪು ಮಿಶ್ರಿತ ಕಂದು ಬಣ್ಣಕ್ಕೆ ತಿರುಗುತ್ತವೆ. ಈ ಕಜ್ಜಿಗಳು ಮುಖ್ಯ ಕಾಂಡ ಅಥವಾ ರೆಂಬೆಗಳಲ್ಲಿ ಸುತ್ತಲೂ ಉಂಗುರದಂತೆ ಒಂದಕ್ಕೊಂದು ಸೇರಿಕೊಂಡಾಗ ಆ ಭಾಗದಿಂದ ಮೇಲೆ ಗಿಡವು ಒಣಗಿ ಸಾಯಬಹುದು. ಫೈಟಾಪ್ತಿರ ಎನ್ನುವಂತಹ ಶಿಲೀಂಧ್ರದ ಸೋಂಕು ಇರುವ ಕಾಯಿಗಳಿಂದ ಈ ರೋಗ ಗಿಡಗಳಿಗೆ ಹರಡಬಹುದು. ಆದ್ದರಿಂದ ಅಂತಹ ಕಾಯಿಗಳನ್ನು ತೆಗೆದು ನಾಶಪಡಿಸಬೇಕು. ರೋಗದ ಪ್ರಾರಂಭದಲ್ಲಿ ರೋಗಗ್ರಸ್ತ ಭಾಗವನ್ನು ಕೆತ್ತಿ ತೆಗೆದು ಶೇಕಡ 1 ಬೋರ್ಡೋ ಪೇಸ್ಟನ್ನು ಹಚ್ಚಬೇಕಾಗ್ತದೆ. ರೋಗದ ತೀವ್ರತೆ ಅಧಿಕವಾಗಿದ್ದಲ್ಲಿ ರೋಗ ತಗಲಿರುವಂತಹ ಭಾಗದಿಂದ ಸ್ವಲ್ಪ ಕೆಳಗಡೆ ಗಿಡವನ್ನು ಕಡಿದು ಉಪರೆಂಬೆಗಳು ಬರುವ ಹಾಗೆ ಪ್ರೇರೇಪಿಸಬೇಕು. ತೋಟದಲ್ಲಿ ಯಾವುದೇ ಕಾರಣಕ್ಕೂ ನೀರು ನಿಲ್ಲದ ಹಾಗೆ ಮಾಡುವುದಕ್ಕೆ ಉತ್ತಮವಾದಂತಹ ಬಸಿಗಾಲುವೆ ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕು. ಇದುವರೆಗೆ ಕೃಷಿ ಮಾಹಿತಿ ಕೇಳಿದಿರಿ. ಕೇಳುಗರೆ, ಇದೊಂದು ಪ್ರಕಟಣೆ. ಉಡುಪಿಯ ಬ್ರಹ್ಮಾವರದ ಹೇರೂರು ರುಟ್ಸೆಪ್ಟ್ ಸಂಸ್ಥೆ ಇದರಲ್ಲಿ ದಿನಾಂಕ 23/11/2021 28/12/2021 ಸಿಸಿಟಿವಿ ಅಳವಡಿಕೆ ಮತ್ತು ರಿಪೇರಿ, ಫೋಟೋಗ್ರಫಿ ಮತ್ತು ವಿಡಿಯೋಗ್ರಫಿ, ಹೈನುಗಾರಿಕೆ ಮತ್ತು ಎರೆಹುಳ ಗೊಬ್ಬರ ತಯಾರಿ, ಸ್ಮಾರ್ಟ್ಫೋನ್ ದುರಸ್ತಿ ಮತ್ತು ಸರ್ವಿಸಿಂಗ್ ಮೊದಲಾದ ತರಬೇತಿಯನ್ನು ನಡೆಸಲು ಯೋಜಿಸಿದ್ದು, ತರಬೇತಿಗೆ ವಯೋಮಿತಿ 18-45 ವರ್ಷಗಳು, ತರಬೇತಿಯ ಅವಧಿಯಲ್ಲಿ ಊಟ ಮತ್ತು ವಸತಿ ಸಂಪೂರ್ಣವಾಗಿ ಉಚಿತವಾಗಿರುತ್ತದೆ. ಅಭ್ಯರ್ಥಿಗಳು ಉಡುಪಿ, ಶಿವಮೊಗ್ಗ, ಉತ್ತರ ಕನ್ನಡ ಜಿಲ್ಲೆಯ ಗ್ರಾಮೀಣ ಪ್ರದೇಶದವರಾಗಿ ಇರಬೇಕು. ಬಿಪಿಎಲ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಕಡ್ಡಾಯವಾಗಿ ಹೊಂದಿರಬೇಕು. ನೀವು ಪಡೆಯಲು ಇಚ್ಛಿಸುವ ತರಬೇತಿಗೆ ವಾಟ್ಸಪ್ ಮೂಲಕ ಸಹ ಅರ್ಜಿ ಸಲ್ಲಿಸಬಹುದು. ಅರ್ಜಿ ಜೊತೆಯಲ್ಲಿ ಬಿಪಿಎಲ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ನ ಫೋಟೋ ಸಹ ಕಳುಹಿಸಿಕೊಡಬೇಕು ಮತ್ತು ನಿಮ್ಮ ವಾಟ್ಸಪ್ ನಂಬರ್ ಸಹ ಕಳುಹಿಸಬೇಕು. ವಾಟ್ಸಪ್ ಸಂಖ್ಯೆಗಳು 9591233748, 9611544930 ಮತ್ತು 9742363811. ವಾಟ್ಸಪ್ ಸಂಖ್ಯೆ ಇನ್ನೊಮ್ಮೆ 9591233748, 9611544930 ಮತ್ತು 9742363811. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 19 ನವೆಂಬರ್ 2021. ಪ್ರಕಟಣೆ ಕೇಳಿದಿರಿ. ಕೊರೋನಾ ವೈರಸ್ ಕೆ ಖತರೆ ಸೆ ಬಚತೆ ಹುವೆ ಫಸಲ್ ಕಿ ಕಟಾಯಿ, ಬಿಕ್ರಿ, ಖರೀದ್, ನೈ ಫಸಲ್ ಕಿ ಜುತಾಯಿ ಔರ್ ಬುವಾಯಿ ಸುರಕ್ಷಿತ ಹೋ ಸಕ್ತಿ ಹೈ ಅಗರ್ ಹಮ್ ಲಗಾತಾರ್ ಹಾಥೋ ಕೋ ಸಾಬುನ್ ಔರ್ ಸಾಫ್ ಪಾನಿ ಸೆ ನಿಯಮಿತ ಅಂತರಾಲ್ ಪರ್ ಧೋತೆ ರಹೆ. ನಾಕ್ ಮುಂಹ ಕೋ ಮಾಸ್ಕ್ ಗಮಛೆ ಯಾ ಕಪಡೆ ಸೆ ಢಕ್ ಕರ್ ರಖೆ. ಆಂಖ್ ಕಾನ್ ನಾಕ್ ಮುಂಹ ನಾ ಛುವೆ. ಆಪಸ್ ಮೇ 2 ಗಜ್ ಕಿ ದೂರಿ ಬನಾಯೆ ರಖೆ. ಮಾಸ್ಕ್ ಔರ್ 2 ಗಜ್ ಕಿ ದೂರಿ ಕೆ ಮಂತ್ರ ಕೋ ಅಭಿ ಹಮೆ ಛೋಡನಾ ನಹಿ ಹೈ. ಫಸಲೋ ಕಿ ಬುವಾಯಿ ಏವಂ ಕಟಾಯಿ ಕರ್ತೆ ಸಮಯ ಆಪಸ್ ಮೇ ಕಮ್ ಸೆ ಕಮ್ 2 ಗಜ್ ಕಿ ದೂರಿ ಬನಾಯೆ ರಖೆ. ಫಸಲ್ ಕಿ ಕಟಾಯಿ ಕರ್ನೆ ಕೆ ಬಾದ್ ಛೋಟೆ ಛೋಟೆ ಢೇರೋ ಮೇ ಇಕಟ್ಠಾ ಕರೆ. ಕೃಷಿ ಕೆ ಔಜಾರೋ ಕಿ ಸಮಯ ಸಮಯ ಪರ್ ಸಫಾಯಿ ಕರೆ. ಏಕ್ ದೂಸರೆ ಕೆ ಸಾಥ್ ಔಜಾರೋ ಕಿ ಅದಲಾ ಬದಲಿ ನಾ ಕರೆ. ಶ್ರಮಿಕೋ ಕೆ ಶೌಚಾಲಯೋ ಔರ್ ಹಾಥ್ ಧೋನೆ ಕಿ ಜಗಹ ಕಿ ಠೀಕ್ ಸೆ ಸಫಾಯಿ ಜರೂರಿ. ಬುವಾಯಿ ಕಟಾಯಿ ಏವಂ ಮಳಾಯಿ ಕೆ ದೌರಾನ್ ಇಸ್ ಬಾತ್ ಕಾ ಧ್ಯಾನ್ ರಖೆ ಕಿ ಇನ್ ಸ್ಥಾನೋ ಕೆ ಆಸ್ ಪಾಸ್ ಕೋಯಿ ಥೂಕೆ ನಹಿ. ಕಂಬೈನ್, ಹಾರ್ವೆಸ್ಟರ್, ಥ್ರೆಷರ್, ಜುತಾಯಿ ಔರ್ ಬುವಾಯಿ ಕಿ ಮಶೀನೋ ಕೋ ಇಸ್ತೇಮಾಲ್ ಸೆ ಪಹಲೆ ಸಾಫ್ ಕರೆ. ಮಶೀನೋ ಕೆ ಇಸ್ತೇಮಾಲ್ ಸೆ ಪಹಲೆ ಔರ್ ಇಸ್ತೇಮಾಲ್ ಕೆ ಬಾದ್ ಹಾಥ್ ಸಾಬುನ್ ಸೆ ಸಾಫ್ ಕರೆ. ವಾಹನೋ, ಬೋರಿಯೋ, ಥೈಲಿಯೋ ಔರ್ ಪ್ಯಾಕಿಂಗ್ ಕೆ ದೂಸರೆ ಸಾಮಾನ್ ಕಿ ಸಾಫ್ ಸಫಾಯಿ ಪರ್ ಭಿ ಖಾಸ್ ಧ್ಯಾನ್ ದೆ. ಖರೀದ್ ಕೇಂದ್ರ ಪರ್ ಆನೆ ಸೆ ಪಹಲೆ ಕಿಸಾನೋ ಏವಂ ಶ್ರಮಿಕೋ ಕಿ ಜಾಂಚ್. ಖರೀದ್ ಕೇಂದ್ರೋ ಪರ್ ಭೀಡ್ ನಾ ಲಗಾಯೆ ಏವಂ ಕಿಸಾನೋ ಕೋ ಬಾರಿ ಬಾರಿ ಸೆ ಬುಲಾಯೆ. गोदामों पर खरीदी हुई फसल को लेने में शीघ्रता करें ताकि किसानों एवं श्रमिकों को रुकना ना पड़े। कोरोना के खतरे से बचाव और अधिक जानकारी के लिए आरोग्य सेतु ऐप डाउनलोड करें। देश में खाद्य सुरक्षा के ये सिपाही भोजन की निरंतर उपलब्धता को सुनिश्चित करते हैं। किसान स्वस्थ रहें तभी हम कोरोना वायरस से जीत पाएंगे, आगे बढ़ पाएंगे। किसान सबल, देश प्रबल। ಕೇಳುಗರೆ, ಇದೀಗ ದೇವರ ನಾಮಗಳನ್ನು ಕೇಳೋಣ. ಕಾರ್ಯಕ್ರಮದ ಮೊದಲಿಗೆ ವೃಂದಗಾನದಲ್ಲಿ ಹಾಡಿರುವ ಗೋಪಾಲ ವಿಠಲರ ರಚನೆ ಪಾರ್ವತಿ ಪಾಲಿಸೆಮ್ಮ. Thank you. ಕಾರ್ಯಕ್ರಮದ ಕೊನೆಯದಾಗಿ ವಿದ್ಯಾಭೂಷಣ್ ಅವರು ಹಾಡಿರುವ ವಿಜಯದಾಸರ ದೇವರನಾಮ ಪಾಲಿಸೆ ಪದುಮಾಲಯೇ.